02-7272-0272 ಜೊತೆಗೆ ಒಂದು ಸ್ಥಿರ ದೂರವಾಣಿ ಸಂಖ್ಯೆ 2956-49. ಇದಕ್ಕೆ ಎಷ್ಟಿಡಿ ಕ್ರಮಾಂಕ 08194. ಕೇಳಿ ಹಲೋ ಕಿಸಾನ್ ವಾಣಿ, ರೈತರಿಗಾಗಿ ನೇರ ಫೋನಿನ ಕಾರ್ಯಕ್ರಮ. ನಮಸ್ಕಾರ ರೈತ ಬಾಂಧವರೇ, ಹಲೋ ಕಿಸಾನ್ ವಾಣಿ ನೇರ ಫೋನಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ವಿಷಯ ನಿಮಗಾಗಲೇ ಗೊತ್ತಿದೆ, ತಡ ಮುಂಗಾರಿಗೆ ಒಂದು ಸಿದ್ಧತೆ. ಅಂದರೆ ಈಗ ಮಳೆ ತಡವಾಗಿದೆ, ಏನೆಲ್ಲ ಮತ್ತೆ ನಾವು ತಯಾರಿ ಮಾಡ್ಕೋಬೋದು, ಇನ್ನು ಯಾವ ಒಂದು ವಿಷಯಗಳಿಗೆ ನಾವು ಒತ್ತು ಕೊಟ್ಟು ನಾವು ಕೃಷಿ ಚಟುವಟಿಕೆಗಳಲ್ಲಿ ರೆಡಿ ಆಗ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿನ ಪಡಿಬೋದು. ಅಂದರೆ ಬೆಳೆಗಳ ಆಯ್ಕೆ ಇರ್ಬೋದು, ಅಥವಾ ಪೋಷಕಾಂಶಗಳ ವೃದ್ಧಿ ಬಗ್ಗೆ ಇರ್ಬೋದು, ಇನ್ನೂ ಹಲವಾರು ವಿಷಯಗಳಿಗೆ ನೀವು ಈ ಕಾರ್ಯಕ್ರಮದಲ್ಲಿ ಕೇಳಿ ಮಾಹಿತಿಯನ್ನು ಪಡಿಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರ ನೀಡಲಿದ್ದಾರೆ ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರಜ್ಞರಾದ ಡಾಕ್ಟರ್ ಬಿ ಒ ಮಲ್ಲಿಕಾರ್ಜುನ್ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಥ್ಯಾಂಕ್ ಯು. ಹಾಗೆ ಮಣ್ಣು ವಿಜ್ಞಾನಿಗಳಾದ ಡಾಕ್ಟರ್ ಎಚ್ ಎಂ ಸಣ್ಣಗೌಡರು ಈಗ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಕಾರ್ಯಕ್ರಮಕ್ಕೆ ತಮಗೂ ಸ್ವಾಗತ. ಧನ್ಯವಾದಗಳು. ರೈತ ಬಾಂಧವರೇ, ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗಲೇ ನಾವು ದೂರವಾಣಿ ಸಂಖ್ಯೆಗಳನ್ನು ಹೇಳಿದ್ದೀವಿ, ಆ ಒಂದು ಸಂಖ್ಯೆಗಳನ್ನು ನೀವು ಕರೆ ಮಾಡಿ ಮಾಹಿತಿಯನ್ನು ಪಡಿಬೋದು. ಈಗ ಒಂದು 10 ನಿಮಿಷ ಸಂಕ್ಷಿಪ್ತವಾಗಿ ಇವತ್ತಿನ ವಿಷಯದ ಕುರಿತಂತೆ ಮಾತಾಡ್ತಾರೆ, ಆನಂತರ ನೀವು ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕೇಳ್ಬೋದು. ಸರ್, ಇವತ್ತಿನ ವಿಷಯ ಕುರಿತಂತೆ ಅಂದರೆ ತಡ ಮುಂಗಾರಿಗೆ ಏನೆಲ್ಲ ಸಿದ್ಧತೆ ಮಾಡಬಹುದು ಅಂತ. ಈಗ ಮಳೆ ಈ ವರ್ಷ ಸ್ವಲ್ಪ ಲೇಟ್ ಆಗಿದೆ, ಇಷ್ಟೊತ್ತಿಗಾಗಲೇ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈಗ ಸ್ವಲ್ಪ ತಡ ಅಂತ ಹೇಳ್ಬೋದು. ಕಳೆದ ವರ್ಷ ಆಗಲೇ ಭಾಳಷ್ಟು ಕೃಷಿ ಚಟುವಟಿಕೆಗಳು ಪ್ರಾರಂಭ ಆಗಿತ್ತು, ಸಾಕಷ್ಟು ಬಿತ್ತನೆಯೂ ಆಗಿತ್ತು. ಈ ವರ್ಷ ಮಳೆ ತಡ ಆಗಿರೋದ್ರಿಂದ ಯಾವ್ಯಾವ ಒಂದು ಬೆಳೆಗಳ ಆಯ್ಕೆಯಲ್ಲಿ ಏನೆಲ್ಲ ಮಾಡ್ಬೋದು, ಯಾವ ರೀತಿ ಮಾಡ್ಕೋಬೋದು, ಯಾವ ರೀತಿ ಬೆಳೆಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ? ಸರ್, ಅದೇ ಈಗ ಸದ್ಯದ ವಾತಾವರಣ ನೋಡಿದಾಗ ಮಳೆ ಸ್ವಲ್ಪ ತಡವಾಗಿದೆ ಅಂತ ಅನಿಸ್ತಾ ಇದೆ. ಯಾಕೆಂತಂದರೆ ಕಳೆದ ವರ್ಷ ನಾವು ಹೋಲಿಕೆ ಮಾಡಿದ್ರೆ ಕಳೆದ ವರ್ಷ ಆಲ್ರೆಡಿ ಇಷ್ಟೊತ್ತಿಗಾಗಲೇ ಮೆಕ್ಕೆಜೋಳ ಆಗಲಿ ಬೇರೆ ಬೆಳೆಗಳೆಲ್ಲ ಬಿತ್ತನೆ ಆಗಿತ್ತು. ಸುಮಾರು ಈಗ ಆಲ್ರೆಡಿ ಒಂದು 10-12 ದಿವಸ ಸ್ಟೇಜಲ್ಲಿ ಬೆಳೆ ಇತ್ತು. ಕೆಲವು ಭಾಗಗಳಲ್ಲಿ ಮಳೆ ಪ್ರಮಾಣನೂ ಕಡಿಮೆ ಇದೆ. ಈ ವರ್ಷ ಏನಪ್ಪ ಅಂತಂದರೆ ಬೆಳೆಗಳ ಆಯ್ಕೆ ಸ್ವಲ್ಪ ನಾವು ಗಮನ ಹರಿಸ್ಬೇಕಾಗಿದೆ ರೈತರು ಈ ವರ್ಷ. ಯಾಕೆಂದರೆ ಸ್ವಲ್ಪ ಮುಂಗಾರು ಈಗ ಆಲ್ರೆಡಿ ಇವತ್ತು 7ನೇ ತಾರೀಕು ಆಗಿರೋದ್ರಿಂದ ಇನ್ನೂ ಒಂದು ವಾರ ತಡ ಆಗುತ್ತೆ ಅಂತ ಅಂತಿದ್ದಾರೆ. ಇನ್ನೂ ಮುಂದೆ ಹೋದಂಗೆ ನಾವು ಬೆಳೆಗಳ ಆಯ್ಕೆಗೆ ಸೂಕ್ತ ಬೆಳೆಗಳನ್ನ ಆಯ್ಕೆ ಮಾಡ್ಕೋಬೇಕು. ಜೂನ್ ಕೊನೆ ವಾರದ ತನಕ ಮೆಕ್ಕೆಜೋಳನ ಬಿತ್ತನೆ ಮಾಡಬಹುದು. ಅದರ ಜೊತೆಗೆ ಅಂತರ ಬೆಳೆಗಳಿಗೆ ಹೆಚ್ಚು ಒತ್ತು ಕೊಡಬೇಕಾಗುತ್ತೆ ಸರ್. ಅದರಲ್ಲೂ ಬಹಳ ಮುಖ್ಯವಾಗಿ ತೊಗರಿ ಅಥವಾ ಅಲಸಂದೆ ಅಥವಾ ಬೇರೆ ಅವರೆ ಈ ತರ ಬೆಳೆಗಳಿಗೂ ಹೆಚ್ಚು ಒತ್ತು ಕೊಡಬಹುದು. ಇನ್ನು ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಈ ವರ್ಷ ಅಂದ್ರೆ ನಮಗೆ ಏನು ಸಿರಿಧಾನ್ಯಗಳ ವರ್ಷ, ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಆಗಿರೋದ್ರಿಂದ ರೈತ ಬಾಂಧವರು ಸಿರಿಧಾನ್ಯದ ಬೆಳೆಗಳ ಕಡೆಗೂ ಹೆಚ್ಚು ಗಮನ ಕೊಡಬಹುದು. ನವಣೆ ಆಗಿರ್ಬೋದು, ಈ ಸಜ್ಜೆ ಸಾಮೆ ಈ ತರ ಬೆಳೆಗಳಿಗೆ ಹೆಚ್ಚು ಒತ್ತು ಕೊಡಬಹುದು. ಯಾಕೆ ಅಂತಂದ್ರೆ ಮುಂಗಾರು ತಡ ಆದಂಗೆ ನಮಗೆ ಬೇರೆ ಬೆಳೆಗಳಲ್ಲಿ ಇಳುವರಿ ಕಡಿಮೆ ಆಗ್ಬೋದು. ಯಾಕಂದ್ರೆ ಮೆಕ್ಕೆಜೋಳ ಅಂತಂದ್ರೆ ಈಗ ಹೈಬ್ರಿಡ್ ಆಗಿರೋದ್ರಿಂದ ಸರಿಯಾದ ಮಳೆ ಮತ್ತೆ ಪೋಷಕಾಂಶಗಳು ಕೊಟ್ಟರೆ ಮಾತ್ರ ಒಳ್ಳೆ ಇಳುವರಿ ಪಡೆಯಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಈ ತರ ಅಂತರ ಬೆಳೆಗಳು ತೊಗರಿ ಅಂದಾಗಲೂ ಸ್ವಲ್ಪ ತಡ ಮುಂಗಾರಿಗೆ ಸೂಕ್ತವಾದ ತಂತ್ರಜ್ಞಾನಗಳನ್ನ ರೈತ ಬಾಂಧವರು ಬಳಸಬೇಕು. ಈಗ ಇತ್ತೀಚೆಗೆ ನಾವು ರೈತರು ಕೇಳ್ಕೊಳ್ಳೋದೇನಂತಂದ್ರೆ ಈಗ ಅವ್ರಿಗೆ ಈಗ ಉದಾಹರಣೆಗೆ ಅವ್ರದ್ದು ಏನ ಕೃಷಿ ಹೊಂಡಗಳು ಅಥವಾ ಕೃಷಿ ಕಾಲುವೆಗಳ ನೀರು ಹೋಗುವಂತ ಇದ್ರೆ ಅವನ್ನೆಲ್ಲ ಈಗ ಸ್ವಚ್ಛ ಮಾಡಿಕೊಂಡ್ರೆ ಈಗ ಮುಂಗಾರು ಅಕಸ್ಮಾತ್ ಮಳೆ ಜೋರಾಗಿ ಬಂದಾಗ ಆ ಗುಂಡಿಗಳಲ್ಲಿ ನೀರು ಶೇಖರಣೆ ಆದ್ರೆ ಮುಂದೆ ಅವರಿಗೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀರನ್ನ ಒದಗಿಸುವಂತ ಅವಕಾಶ ಇರುತ್ತೆ. ಹಾಗಾಗಿ ರೈತ ಬಾಂಧವರು ಈ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ಳೋದು ಬಹಳ ಸೂಕ್ತ. ಅವ್ರಿಗೆ ಸಮಯ ಇದೆ, ಈಗ ಈ ಟೈಮಲ್ಲಿ ಮಾಡಿಕೊಂಡ್ರೆ ಅವ್ರಿಗೆ ಒಳ್ಳೇದಾಗುತ್ತೆ. ಈಗ ನೀವು ಹೇಳ್ದಂಗೆ ಬೆಳೆಗಳಂದ್ರೆ ಮೆಕ್ಕೆಜೋಳ, ಈ ಶೇಂಗಾ, ಈ ಸಿರಿಧಾನ್ಯಗಳು, ಈಗ ರಾಗಿನೂ ಒಂದು ಹೊಸ ತಳಿ ಬಂದಿದೆ ML 322 ಅಂತ. ಈವನ್ ಅದನ್ನು ನೀವು ಆಗಸ್ಟ್ ತನಕನು ಬಿತ್ತನೆ ಮಾಡಬಹುದು. ತಡ ಮಳೆ ಆಶ್ರಿತ ಪ್ರದೇಶಗಳಿಗೆ ಸೂಕ್ತವಾದ ಒಂದು ತಳಿ ಅಂತೇಳಿ ಬೆಂಗಳೂರು ವಿಶ್ವವಿದ್ಯಾಲಯದವರು ಬಿಡುಗಡೆ ಮಾಡಿದ್ದಾರೆ ಸರ್. ಇವೆಲ್ಲ ಕ್ರಮಗಳನ್ನ ಮಾಡಿದ್ರೆ ನಾವು ತಡ ಮುಂಗಾರ ಜೊತೆ ಸ್ವಲ್ಪ ಏನಂತೀವಿ ಯಾವಾಗ್ಲೂ ಅಷ್ಟೇ ರೈತನಿಗೆ ಸಂಕಷ್ಟ ಬಂದೇ ಬರುತ್ತೆ. ಈ ಸರಿನೂ ಯಾಕೋ ಕಾಣ್ತಾ ಇದೆ. ನಾವು ಅದಕ್ಕೆ ಪರಿವರ್ತನೆ ಮಾಡ್ಕೋಬಹುದು ಬೆಳೆ ಆಯ್ಕೆಯಲ್ಲಿ ಮಾಡಿಕೊಂಡ್ರೆ. ಒಂದು ಕೃಷಿ ಇಲಾಖೆ ಅಥವಾ ತೋಟಗಾರಿಕೆ ಇಲಾಖೆ ವಿವಿಧ ಒಂದು ಕಚೇರಿಗಳಲ್ಲಿ ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಕೋಬಹುದು ಸರ್. ಅವುಗಳನ್ನ ಅವರು ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡು ರಾಸಾಯನಿಕ ಗೊಬ್ಬರಗಳನ್ನ ಬಳಸೋದು ಸೂಕ್ತ. ಜೊತೆಗೆ ಏನಾಗಿದೆ ಅಂತಂದ್ರೆ, ಇತ್ತೀಚೆಗೆ ಏನಪ್ಪ ಅಂತಂದ್ರೆ ಈ ವಾಟರ್ ಸಾಲ್ವರ್ ಫರ್ಟಿಲೈಸರ್ಸ್ ಅಂತ ಹೇಳಿದೀವಿ. ಇಲ್ಲಿ ಈಗ ನಮಗೆ ಈಗ ಕೆಲವೊಂದ್ಸರಿ ಮಳೆ ಬರದೇ ಇದ್ದಾಗ ಅಥವಾ ಅತಿಯಾದ ಮಳೆ ಆದಾಗ ನಾವು ಕೊಟ್ಟಿರ್ತಕ್ಕಂಥ ರಾಸಾಯನಿಕ ಗೊಬ್ಬರ ಬೆಳೆಗಳಿಗೆ ಸಿಗುವಂತಹ ಸಂದರ್ಭ ಇರೋದಿಲ್ಲ. ಸ್ವಂತ ಸಂದರ್ಭದಲ್ಲಿ ಈ ತರದ ರಸಗೊಬ್ಬರಗಳನ್ನ ಬಳಸ್ಕೊಂಡ್ ಬಿಟ್ಟು ಕೂಡ, ಅಂದ್ರೆ ನೀರಿನ ಕರಗುವ ರಸಗೊಬ್ಬರಗಳನ್ನ ಬಳಸ್ಕೊಂಡ್ ಬಿಟ್ಟು ಈ ಒಂದು ಮುಂಗಾರಿನಲ್ಲಿ ಏನಾದ್ರೂ ಮಳೆ ಮುಂದಿನ ದಿನಗಳಲ್ಲಿ ಬಿತ್ತನೆ ಆದ್ಮೇಲೂ ಮಳೆ ಹೆಚ್ಚು ಕಮ್ಮಿ ಆದ್ರೂ ಕೂಡ ಈ ತರದ ಗೊಬ್ಬರಗಳನ್ನ ಬಳಸ್ಕೊಂಡು ಅವರು ಈ ಒಂದು ಮಣ್ಣಿನ ಒಂದು ಗುಣಧರ್ಮ ಕಾಪಾಡ್ಕೋಬಹುದು. ಜೊತೆಗೆ ಇನ್ನೊಂದೇನಪ್ಪ ಅಂತಂದ್ರೆ, ದಯವಿಟ್ಟು ನಾವು ರೈತರಲ್ಲಿ ಕೇಳ್ಕೊಳ್ಳೋದೇನಂತಂದ್ರೆ, ಅಂತರ ಬೆಳೆಯನ್ನ ಮಾಡ್ರಿ. ಯಾವುದೇ ಒಂದೇ ಬೆಳೆಯನ್ನ ಮಾಡೋದಕ್ಕಿಂತನೂ ಅಂತರ ಬೆಳೆಯನ್ನು ಮಾಡೋದ್ರಿಂದ ಒಂದು ಮಣ್ಣಿನ ಆರೋಗ್ಯನೂ ಕಾಪಾಡ್ಕೋಬಹುದು. ಜೊತೆಗೆ ನಾವೇನಪ್ಪ ಅಂತಂದ್ರೆ ಅದನ್ನ ಇನ್ಶೂರ್ಡ್ ಕ್ರಾಪ್ ಅಂತ ಹೇಳ್ತೀವಿ. ಒಂದು ಬೆಳೆ ಬರಲಿಲ್ಲ ಅಂದ್ರೆ ಇನ್ನೊಂದು ಬೆಳೆ ಏನಾದ್ರೂ ಬರುತ್ತೆ ಅಂತ. ಈಗ ಮೆಕ್ಕೆಜೋಳ ಮಾಡುವಾಗ ಅದಕ್ಕೆ ತೊಗರಿ ಇರ್ಬೋದು, ಅಥವಾ ಕೆಲವೊಂದು ಕಡೆಗೆ ಈಗ ಏನಪ್ಪಾ ಅಂತಂದ್ರೆ ಈಗ ತಡ ಆಗಿರೋದ್ರಿಂದ ಇನ್ನೂ ಏನಾದ್ರೂ ನಮ್ಗೆ ಇನ್ನೊಂದು ವಾರ ಹಿಂಗೆ ಏನಾದ್ರು ತಡ ಆಯ್ತು ಅಂತಂದ್ರೆ ಕೆಲವೊಂದು ಕಡೆಗೆ ಮೆಕ್ಕೆಜೋಳ ಅಷ್ಟು ಸರಿಯಾಗಿ ಬರಲ್ಲ. ಅಂತ ಸಂದರ್ಭದಲ್ಲಿ ನಮ್ಮ ದಾವಣಗೆರೆ ಇರ್ಬೋದು, ಈ ಭಾಗದಲ್ಲಿ ಸೋಯಾಬೀನ್ ಇತ್ತೀಚೆಗೆ ಒಂದು ಪ್ರಚಲಿತವಾಗಿರತಕ್ಕಂತ ಒಂದು ಬೆಳೆ ಆಗಿದೆ, ಅದನ್ನು ಕೂಡ ನಮ್ಮ ರೈತರು ಬೆಳಕಬಹುದು ಸರ್. ಒಂದು ಕರೆ ಇದೆ, ಯಾರು ಎಲ್ಲಿಂದ ಮಾಡಿದ್ರು? ಹಲೋ ನಮಸ್ಕಾರ. ನಮಸ್ಕಾರ ಸರ್, ಶೇಂಗಾ ಬೆಳೆಗೆ ಮಳೆ ಬಂದಿಲ್ಲ ಸರ್. ತಮ್ಮ ಹೆಸರು ಹೇಳಿ. ಟೈಮ್ ಇದೆ ಸರ್ ಶೇಂಗಾ ಬೆಳೆ ಹಾಕಕ್ಕೆ? ಅಲ್ಲ, ತಮ್ಮ ಹೆಸರು ಹೇಳಿ, ಎಲ್ಲಿಂದ ಫೋನ್ ಮಾಡ್ತಿದ್ರ? ವೆಂಕಟೇಶ ಅಂಬಿಕುಂಟೆ ಸರ್. ವೆಂಕಟೇಶ ಅಂಬಿಕುಂಟೆ, ಶಿರಾ ತಾಲೂಕು. ಶಿರಾ ತಾಲೂಕಾ? ಏನಿಲ್ಲ ಸರ್, ಮಳೆ ಇನ್ನು ಬಂದಿಲ್ಲ. ಈಗ ಶೇಂಗಾಕ್ಕೆ ಸಮಯ ಇದೆ. ಈಗ ಕೆಲವು ಭಾಗದಲ್ಲಿ ಈ ಶೇಂಗಾನ ನೀವ್ ಹೇಳ್ದಂಗೆ ಶೇಂಗಾ ಮುಂಚಿತವಾಗಿ ಬಿತ್ತನೆ ಮಾಡಿದ್ರೆ ಉತ್ತಮವಾದ ಇಳುವರಿ ಬರುತ್ತೆ. ಬಟ್ ಮಳೆ ಹೌದೌದು ಅಲ್ಲ, ಮಳೆ ತಡವಾಗಿರೋದ್ರಿಂದ ನೀವು ಶೇಂಗಾ ಬಿತ್ತನೆ ಮಾಡೋದನ್ನ ಈ ಜೂನ್ ಎಂಡ್ ತನಕ ಬಿತ್ತನೆ ಮಾಡಬಹುದು, ಏನ್ ತೊಂದರೆ ಇಲ್ಲ. ಅಲ್ಲ, ಇವಾಗ ನಿಮ್ಗೆ ಈಗ ನೋಡ್ರಿ, ಬಹಳ ಪ್ರಮುಖವಾಗಿ ಈಗ ನಿಮ್ಗೇನು ರೋಹಿಣಿ ಮಳೆಯಲ್ಲಿ ಬಿತ್ತನೆ ಮಾಡಿದ್ರೆ ಇಳುವರಿ ಚೆನ್ನಾಗ್ ಬರುತ್ತೆ, ಅದ್ ಗ್ಯಾರಂಟಿ ಯಾವಾಗ್ಲೂ. ಬಟ್ ತಡ ಆಗಿರೋದ್ರಿಂದ ನೀವು ಜೂನ್ ಎರಡನೇ ವಾರ ತನಕ ನಿಮ್ಗೆ ಸಮಯ ಇದೆ, ಏನ್ ತೊಂದರೆ ಇಲ್ಲ. ಆಮೇಲೆ ಇಲ್ಲಿ ಏನಂದ್ರೆ, ಈಗ ನಾನು ಈಗ ಏನ್ ಮಾಡ್ರಿ ಅಂದ್ರೆ, ಜಿಪ್ಸಮ್ನ ಬಳಕೆ ಮಾಡ್ರಿ. ನೀವು ಬಹಳಷ್ಟು ರೈತರು ಈಗ ಜಿಪ್ಸಮ್ ಬಳಕೆ ಮಾಡಲ್ಲ, ಯಾಕಂದ್ರೆ ಈ ಶಿರಾ ಸುತ್ತಮುತ್ತ ಇಲ್ಲಿ ನಾನು ಸುಮಾರು ಒಂದು 7-8 ವರ್ಷಗಳಿಂದ ಕೆಲಸ ಮಾಡಿದ್ದೆ ಅಲ್ಲಿ. ಅಲ್ಲಿ ಸ್ವಲ್ಪ ಏನಂತಂದ್ರೆ, ನೀವು ಜಿಪ್ಸಮ್ನ ಬಳಕೆ ಕಡಿಮೆ, ಹಾಗಾಗಿ ಕ್ಯಾಲ್ಸಿಯಂ ಮತ್ತೆ ಸಲ್ಫರ್ ಸಿಗುವಂತ ಜಿಪ್ಸಮ್ನ ಈ ಬಿತ್ತನೆ ಮುಂಚೆ ಹಾಕ್ಬಿಡ್ರಿ, ಒಂದು 200 kg ಪ್ರತಿ ಎಕರೆಗೆ. ಯಾವ ತಳಿ ನಿರ್ವಹಣೆ? ಅಲ್ಲ, ಬೆಂಕಿ ರೋಗ ಅಲ್ಲ, ಈಗ ಏನ್ ಗೊತ್ತಾ, ನೀವು ಈಗ ಬಿತ್ತನೆ ಮಾಡೋ ಸಮಯದಲ್ಲಿ ಟ್ರೈಕೋಡರ್ಮಾ ಅಂತ ಸಿಗುತ್ತೆ, ಬೇರ್ ಕೊಳೆ ರೋಗ ಇರುತ್ತಲ್ಲ, ಬೇರ್ ಕೊಳೆ ರೋಗಕ್ಕೆ ಟ್ರೈಕೋಡರ್ಮಾ ಅಂತ ಸಿಗುತ್ತೆ. 4 gram ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡ್ರಿ, 4 gram. ಇದ್ರ ಜೊತೆಗೆ ರೈಸೋಬಿಯಂ ಅಂತ ಸಿಗುತ್ತೆ. ರೈಸೋಬಿಯಂ ಅಂತಂದ್ರೆ ನಿಮ್ಗೆ ಈಗೇನು ಗೊಬ್ಬರ ಕೊಡ್ಬೇಕಲ್ಲ ಸಾರಜನಕ, ಅದ್ ಕೊಡೋ ಬದಲು ಇದನ್ನ ರೈಸೋಬಿಯಂ ಬೀಜೋಪಚಾರ ಮಾಡಿದ್ರೆ ಆ ಗೊಬ್ಬರ ಕೊಡೋದನ್ನ ಕಡಿಮೆ ಮಾಡಬಹುದು. ಇದು ನಿಮಗೆ 500 gram ನಿಮ್ಗೆ ಹೊರಗಡೆ 1 kg ಲೆಕ್ಕದಲ್ಲಿ ಸಿಗುತ್ತೆ. 500 gram ಬೇಕು 40 kg ಬೀಜಕ್ಕೆ. ಇದನ್ನ ಬೀಜೋಪಚಾರ ಮಾಡಿ, 1/2 kg ಬೀಜೋಪಚಾರ ಮಾಡಿ. ಜೊತೆಗೆ PSP ರಂಜಕ ಕರಗಿಸುವ ಗೊಬ್ಬರ ಸಿಗುತ್ತೆ, ಅದನ್ನು ಮಾಡ್ರಿ. ಇದು ಮಾಡಿದ್ರೆ ಬಹಳ ಒಳ್ಳೇದಾಗತ್ತೆ ವೆಂಕಟೇಶ್, ಏನ್ ತೊಂದರೆ ಇಲ್ಲ, ತಡ ಆದ್ರೂ ಬಿತ್ತಬಹುದು. ಶೇಂಗಾಕ್ಕೆ ಗೊಬ್ಬರ ನೀವು 10-26 ಸಿಕ್ಕರೆ ಒಂದು 50 kg ಗೊಬ್ಬರ ಹಾಕ್ಬಹುದು, ಇಲ್ಲ ಅಂತಂದ್ರೆ DAP ಬೆಸ್ಟ್. ಹೌದೌದು, DAP ಅದು ಹಾಕ್ಬಹುದು, 17-17 ಕಾಂಪ್ಲೆಕ್ಸ್ ಹಾಕ್ಬಹುದು, ಏನ್ ತೊಂದರೆ ಇಲ್ಲ. ಬಟ್ ಏನಪ್ಪಾ ಅಂತಂದ್ರೆ, ಸಾರಜನಕ ಕಡಿಮೆ ಇರಲಿ, ರಂಜಕ ಮತ್ತೆ ಪೊಟಾಷ್ ಜಾಸ್ತಿ ಇರಲಿ. ಕೆಂಪು ಭೂಮಿಗೆ ನೀವು ಈ ಒಂದು ಈಗೇನಂತಂದ್ರೆ, ಆಗ್ಲೇ ಸಣ್ಣ ಗೌಡ್ರು ಹೇಳ್ತಾ ಇದ್ರು, ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರ ಹಾಕ್ರಿ ಅಂತ. ನೀವು ಮಣ್ಣು ಪರೀಕ್ಷೆ ಮಾಡಿಸ್ಕೊಳ್ಳಿ ಅಂದ್ರೆ ಒಂದ್ಸರಿ ಮಣ್ಣು ಪರೀಕ್ಷೆ ಮಾಡಿಸ್ಕೊಳ್ಳಿ. ಸರಿ ಸರಿ ವೆಂಕಟೇಶ್, ಒಳ್ಳೇದೇ ವೆಂಕಟೇಶ್, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಇನ್ನೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ, ವಿಜಯ್ ಕುಮಾರ್ ಅಂತ ಹೇಳಿ, ಚಿಕ್ಕಬೇನೂರಿಂದ. ವಿಜಯ್ ಕುಮಾರ್, ಕೇಳಿ ಪ್ರಶ್ನೆ ಕೇಳಿ. ಸರಿ, ಈ ರೋಣಿ ಮೇಲೆ ಎಂಡ್ ಆಗ್ತಿದ್ದಲ್ಲ, ನಾವೇನ್ ಮಾಡ್ತಿದ್ವಿ, ವರ್ಷ ಪದ್ಧತಿ ಅಂತ ಈಗ ಮೆಕ್ಕೆಜೋಳ ಬಿತ್ತಾ ಇದೀವಿ. ಆಲ್ರೆಡಿ ಮೆಕ್ಕೆಜೋಳ ಬಿತ್ತಬೇಕಂದ್ರೆ ತೀರ್ಮಾನ ತಗೊಂಡಿದ್ವಿ. ಅದೇ ಈಗ ಹೆಂಗೆ, ಏನು ಇಳುವರಿ ಕಡಿಮೆ ಆಗುತ್ತೆ ಅಂತನೋ ಅಥವಾ ಏನಂತ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಯ್ತಲ್ಲ ಸರ್. ಸರ್, ಅದೇ ನೀವು ಈಗ ಇನ್ನೂ ಒಂದು ವಾರದವರೆಗೂ ನಾವ್ ಏನಪ್ಪಾ ಅಂತಂದ್ರೆ ಲೇಟ್ ಆದ್ರೂ ಕೂಡ ನೀವು ಬಿತ್ತನೆ ಮಾಡ್ಕೋಬಹುದು. ಒಂದು ಏನಂತಂದ್ರೆ, ನೀವು ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ದಯವಿಟ್ಟು ಯಾವ್ದು ನಮ್ಗೆ ಈಗ ಮಳೆಯಾಶ್ರಿತ ತಳಿ ಅಂತ ಇರ್ತವೆ ಅಂತವನ್ನೇ ಆಯ್ಕೆ ಮಾಡ್ಕೊಡ್ರಿ. ಈಗ ಯಾಕಂತಂದ್ರೆ ನೀವು ಅಂಗಡಿನಲ್ಲಿ ಹೋಗಿ ಕೇಳಿದಾಗ ನೀರಾವರಿ ತಳಿಗಳನ್ನ ಕೊಡುವಂತ ಚಾನ್ಸ್ ಇರುತ್ತೆ. ದಯವಿಟ್ಟು ಮಳೆ ಆಶ್ರಿತ ತಳಿಗಳನ್ನೇ ಆಯ್ಕೆ ಮಾಡ್ಕೊಡ್ರಿ. ಜೊತೆಗೆ ಅವಾಗ್ಲೇ ನಾವು ಹೇಳ್ದಂಗೆ ಏನಪ್ಪ ಅಂತಂದ್ರೆ, ನೀವು ಒಂದು ಇಂಟರ್ ಕ್ರಾಪ್ ಅಂದ್ರೆ ಅಂತರ ಬೆಳೆಯನ್ನ, ಯಾವ್ದಾದ್ರು ಒಂದು ಬೆಳೆಯನ್ನ ನೀವು ಮಾಡ್ಕೊಳ್ಳೇಬೇಕಾಗ್ತದೆ. ಇನ್ಮೇಲೆ ಮಾಡಿದ್ರೆ ಈಗ 8 ಸಾಲಿಗೊಂದು ಸಾಲು ತೊಗರಿ ಇರ್ಬೋದು, 10 ಸಾಲಿಗೊಂದು ಸಾಲು ತೊಗರಿ, ಈ ತರ ನೀವು ಮಾಡ್ಕೊಂಡ್ರಿ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಏನಾದರೂ ಆಗಿ ಮಳೆ ಕೈ ಕೊಟ್ಟರು ಕೂಡ ಈ ಒಂದು ಬೆಳೆ ನಿಮ್ಗೆ ಕೈ ಹಿಡಿಯುತ್ತೆ ಅಂತ. ಈಗ ಆಲ್ರೆಡಿ ಲೇಟ್ ಆಗಿರೋದು ಒಂದು ಇದಾಗಿರುತ್ತೆ, ಸೊ ಹಾಗಾಗಿ ಅಂತರ ಬೆಳೆ ಮಾಡ್ಕೊಳ್ಳೋದು ಸೂಕ್ತ. ಆಮೇಲೆ ರಾಸಾಯನಿಕ ಗೊಬ್ಬರಗಳನ್ನ ನಾವು ಅಲ್ಲಿ ನಮ್ಮ ಚಿತ್ರದುರ್ಗ ತಾಲೂಕು ಇಲ್ಲ ನಾವು ನೋಡ್ತಾರಂಗೆ, ನಾವೇನಪ್ಪ ಅಂತಂದ್ರೆ ನಮ್ಮ ರೈತರು ಬಹಳಷ್ಟು ಏನಪ್ಪ ಅಂತಂದ್ರೆ 2-3 ಚೀಲ ಒಂದೊಂದು ಎಕರೆಗೆ ಬಳಸ್ತಿದ್ರಿ ಈಗ. ಸೊ ಹಾಗಾಗಿ ಅದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದು ಉತ್ತಮ. ಅದು ನಮ್ಮ ರೈತರಿಗೆ ಅದು ಬಂದು ಬಿಡುತ್ತೆ, ಡಿಎಪಿ ಹಾಕಿದ್ರೆ ಮೆಕ್ಕೆಜೋಳ ಬರೋದು ಅನ್ನೋದು ಮೈಂಡಿ ಬಂದ್ಬಿಡುತ್ತೆ. ಹೌದು, ಸ್ವಲ್ಪ ಇಳುವರಿ ನಂಗೆ ಹೇಳುತ್ತೆ, ಎಕರೆಗೆ 25-30 ಕ್ವಿಂಟಲ್ ಬಂದ್ಬಿಡುತ್ತೆ. ಈ ರಾಸಾಯನಿಕ ಇದು ಕೊಡುಗೆ ಗೊಬ್ಬರ ಹಾಕಿದ್ರೆ ಇಲ್ಲ ಏನು ಅಂತಂದ್ರೆ, ರಾಸಾಯನಿಕ ಗೊಬ್ಬರಗಳು ಸ್ವಲ್ಪ ಬೇಕು, ಆದ್ರೆ ಅದನ್ನೇ ಅತಿ ಹೆಚ್ಚಾಗಿ ಬಳಸೋದ್ರಿಂದ ಅದು ಮಣ್ಣಿನ ಮೇಲಿನ ಮುಂದಿನ ದಿನಗಳಲ್ಲಿ ದುಷ್ಪರಿಣಾಮ ಬೀಳುವಂತ ಚಾನ್ಸಸ್ ಇರುತ್ತೆ. ಬಹಳಷ್ಟು ಜನ ಏನಪ್ಪಾ ಅಂದ್ರೆ ಮೆಕ್ಕೆಜೋಳ ಅಂದ್ರೆ ಡಿಎಪಿ ಅಂತಂದು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟಿದ್ರಿ. ಡಿಎಪಿ ಒಂದೇ ಅಲ್ಲ, ಇವರು ಎಕರೆಗೆ 25 ಕ್ವಿಂಟಲ್ 30 ಕ್ವಿಂಟಲ್ ತನಕ ಬಂದ್ಬಿಡುತ್ತೆ ಅಂತ ಹೇಳಿ ಒಂದು ಬಂದ್ಬಿಡುತ್ತೆ. ಅದೇ ರಾಸಾಯನಿಕನೇ ಕಂಪ್ಲೀಟ್ ಬಿಟ್ಬಿಟ್ಟು ಸಾವಯವದಲ್ಲಿ ಬೆಳೆದ್ರೆ ಎಷ್ಟು ಬರ್ಬೋದು ಸರ್ ಇಳುವರಿ? ಮಾಡಬಹುದು, ಅದನ್ನ ನಾವು ಇಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ನಿಮ್ಮ ಅದು ಯಾವಾಗ್ಲೂ ನಿಮ್ಗೇನಪ್ಪ ಅಂದ್ರೆ ಇಳುವರಿ ಏನಪ್ಪ ಅಂತಂದ್ರೆ ವಾತಾವರಣ ಹಾಗೂ ಮಣ್ಣಿನ ಗುಣಧರದ ಮೇಲೆ ಆಧಾರವಾಗಿರ್ತದೆ. ಸೊ ಹಾಗಾಗಿ ನೀವು ಏನು ಆರ್ಗ್ಯಾನಿಕ್ ಅಲ್ಲೂ ಕೂಡ ನಾವು ಬೆಳಿಬಹುದು. ನೀವೇನಾರ ಅಲ್ಲ ವಿಜಯಕುಮಾರ್ ಅವ್ರೆ, ನೀವೇನಾರ ಊಟಕ್ಕೆ ಉಪಯೋಗಿಸ್ಕೊಂಡ್ರೆ ಸಾವಯವದಲ್ಲಿ ಬೆಳೆದ್ರೆ ನಿಮ್ಗೆ ಲಾಭ ಆಗ್ಬಹುದು, ಬಟ್ ನಾವು ಮಾರಾಟ ಮಾಡೋದಲ್ಲ. ಹಂಗಾಗಿ ಮೆಕ್ಕೆಜೋಳ ಸಾವಯವದಲ್ಲಿ ಬೆಳೆಯಕ್ ಹೋದ್ರೆ 5-6 ಕ್ವಿಂಟಲ್ ಅಥವಾ 10 ಕ್ವಿಂಟಲ್ ಬಂದ್ರೆ ಏನ್ ಸರ್ ಇಷ್ಟು ಬಂದ್ಬಿಡ್ತು ಅಂದ್ಬಿಡ್ತೀವಿ, ಅದ್ರ ಬದಲು ಕೈ ಸುಟ್ಕೊಂಡು ಅಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಂದು ಎಕರೆ ಮೆಕ್ಕೆಜೋಳಕ್ಕೆ ಕನಿಷ್ಠ ಅಂತಂದ್ರು ನಿಮ್ಗೆ 25,000 ಖರ್ಚು ಬರುತ್ತೆ, ನೀವು ಕರೆಕ್ಟ್ ಲೆಕ್ಕ ಹಾಕೊಂಡ್ರೆ. ನೀವು ಬೇಗ ಮಾರಾಟ ಮಾಡಲ್ವಲ್ಲ, ಮಾರಾಟ ಮಾಡೋದು ನೀವು 1 ವರ್ಷ ಆದ್ಮೇಲೆ ಅಲ್ವಾ? ಹಂಗಾಗಿ ವಾರ್ಷಿಕ ಬೆಳೆನೆ ಅದು, ಅದು 6 ತಿಂಗಳು ಬೆಳೆ 3 ತಿಂಗಳು ಬೆಳೆ ಅಲ್ಲೇ ಅಲ್ಲ. ಹೌದು, 6 ತಿಂಗಳು ನಾವ್ ಏನ್ ಮಾಡ್ತೀವಿ, ಡಿಸೆಂಬರ್ಗೆ ಕೊಟ್ಬಿಡ್ತೀವಿ, ಡಿಸೆಂಬರ್ ಜನವರಿ ಕೊಟ್ಬಿಡ್ತೀವಿ. ಅವಾಗ ಒಂದ್ ಸ್ವಲ್ಪ ರೂಟ್ ರೇಟ್ ಇತ್ತು, 2,500 ತನಕ ಇತ್ತು ರೇಟ್, ಬಟ್ ಈಗೆಲ್ಲ ಕುಸ್ತು ಬಿಟ್ಟಿದೆ ರೇಟ್ ಮೆಕ್ಕೆಜೋಳದ್ದು. ಸರಿ ಸರಿ, ಒಳ್ಳೇದು ವಿಜಯಕುಮಾರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ, ಮುಂದೆ ಕರೆ. ಹಲೋ ಹಲೋ ನಮಸ್ತೆ. ಹಲೋ ನಮಸ್ತೆ. ಹಲೋ ನಮಸ್ಕಾರ. ನಮಸ್ಕಾರ ಹೇಳಿ. ಸ್ವಾಮಿ, ನಾವು ತೊಗರಿ ಬಿತ್ಬೇಕಂತ ಮಾಡಿದೀವಿ. ತಮ್ಮ ಹೆಸರು ಹೇಳಿ, ಎಲ್ಲಿಂದ ಫೋನ್ ಮಾಡ್ತಿದ್ರ? ನನ್ನ ಹೆಸರು ಕೃಷ್ಣಪ್ಪ, ಪಾಲವನಹಳ್ಳಿ. ಕೃಷ್ಣಪ್ಪ ಪಾಲವನಹಳ್ಳಿ. ಕೃಷ್ಣ ಕೇಳಿ, ತೊಗರಿ ಬಿತ್ಬೇಕಂತ ಮಾಡಿದ್ವಿ ತೊಗರಿನ. ಹಾ ಆಯ್ತು ಕೃಷ್ಣಪ್ಪ, ಬಿತ್ಬಹುದು ತೊಗರಿ ನಿಮ್ಗೆ? ಗಿಡ್ಡು ಬೆಳೆ ಬಿತ್ಬೇಕಂತ ಮಾಡಿದ್ವಿ, ಬೀಜ ಯಾವ್ದು ಆಯ್ಕೆ ಹಾಕ್ಬೇಕು ಅದು ಸ್ವಲ್ಪ ಮಾಹಿತಿ ಕೊಡ್ರಿ ಸ್ವಾಮಿ. ಅಲ್ಲ ಗಿಡ್ಡ ತಳಿ ಅಂತಂದ್ರೆ ಈಗ TS3R ಅಂತ ಸಿಗುತ್ತೆ ನಿಮ್ಗೆ, TS3R ಅಂತ. TS3R ಅಂತ, 1, 2, 3 ಬರೀತೀವಲ್ಲ, 3 English 6, ಈ ತಳಿ ನಿಮ್ಗೆ ಕೃಷಿ ಇಲಾಖೆಯಲ್ಲೂ ಸಿಗುತ್ತೆ. ಇದು ನೀವು ಏನಪ್ಪಾ ಅಂದ್ರೆ ಮಣ್ಣಿನ ಫಲವತ್ತತೆ ಮೇಲೆ ನೀವು ದಾಯನ ಫಿಕ್ಸ್ ಮಾಡ್ಕೋಬಹುದು. ಹೆಂಗೆ ಅಂತಂದ್ರೆ, ಸಾಮಾನ್ಯವಾಗಿ ತೊಗರಿ ಬೆಳೆ ಅಂತರ ನಾವೇನ್ ಹೇಳ್ತೀವಿ ಅಂತಂದ್ರೆ, ಗಿಡದಿಂದ ಗಿಡಕ್ಕೆ ಅಥವಾ ಸಾಲಿಂದ ಸಾಲಿಗೆ ಕನಿಷ್ಠ 3.5 ಕೊಡ್ರಿ ಅಂತ ಹೇಳ್ತೀವಿ. 3-4 ಇದ್ರು ಒಳ್ಳೇದೇ. ಸಾಲಿಂದ ಸಾಲಿಗೆ 1-4 ಮಾಡ್ರಿ, ಗಿಡದಿಂದ ಗಿಡಕ್ಕೆ 2 ಕೊಡ್ರಿ, 2-2.5. ಹೌದೌದು, ಒಂದೇ ಬೆಳೆ ಮಾಡ್ರಿ, ಬೆಸ್ಟ್ ಚೆನ್ನಾಗ್ ಬರುತ್ತೆ. ಅಂತರ್ ಬೆಳೆ ಮಾಡಿದ್ರೆ ಮೆಕ್ಕೆಜೋಳದಲ್ಲಿ 6 ಸಾಲಿಗೆ 1 ಸಲ ಹಾಕೊಳ್ರಿ. ಬೇಡ, ಹಾಕ್ಬೇಡ್ರಲ್ಲ, ಹೇಳಿದ್ದು 6 ಸಾಲಿಗೆ 1 ಸಲ ಹಾಕೋಬಹುದು. ಇದು ಈ ತರ ಮಾಡಬಹುದು. ಇನ್ನೊಂದು ಇದೆ ತಂತ್ರಜ್ಞಾನ ಏನಪ್ಪ ಅಂತಂದ್ರೆ, ನೀವು ಈಗ್ಲೇ ಅಕಸ್ಮಾತ್ ಮಳೆ ತಡವಾದ್ರೆ ನೀವೇನ್ ಮಾಡ್ಬೇಕಂದ್ರೆ, ಸಣ್ಣ ಸಣ್ಣ ಪ್ಯಾಕೆಟ್ ಗಳಲ್ಲಿ ಬೀಜನ ಹಾಕೊಂಡ್ಬಿಡ್ಬೇಕು. ನಾಟಿ ಮಾಡೋ ಪದ್ಧತಿ ಬಂದಿದೆ ಹೊಸ ತೊಗರಿದು. ಇಲ್ಲ ಸರ್, ನಾಟಿ ಮಾಡಕ್ಕಾಗಲ್ಲ, ಮಳೆ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಮಳೆ ಮುಂದ್ಕೋದ್ರೆ ನೀವು ಬಿತ್ತನೆ ಮಾಡಬಹುದು. ಬಿತ್ತನೆ ಮಾಡಬಹುದು, ನಿಮಗೆ ಬೀಜ ಕೃಷಿ ಇಲಾಖೆಯಲ್ಲಿ ಸಿಗುತ್ತೆ ನೋಡ್ರಿ, ಹತ್ತಿರ ರೈತ ಸಂಪರ್ಕ ಕೇಂದ್ರದಲ್ಲಿ ಭೇಟಿ ಮಾಡಿ. ಹಲೋ ಕೃಷ್ಣಪ್ಪರೇ, ಅದೇ ಈಗ ಕೃಷಿ ಇಲಾಖೆಯಲ್ಲೇ ಬೀಜ ಸಿಗುತ್ತಂತ ಹೇಳಿದ್ದಾರೆ, ಕರೆ ಕಟ್ ಆಯ್ತು ಅನ್ಸುತ್ತೆ. ಮುಂದಿನ ಕರೆ. ಹಲೋ ಹಲೋ, ಅದೇ ಈಗ ಅವರೇನು ಗಿಡ ತಳಿ ಬೆಳಿಬೇಕು ಅಂತ. ಅದೇ ಸರ್, ಟಿ ಎಸ್ 3R ಅನ್ನೋದು ಬಹಳ ಉತ್ತಮವಾದ ತಳಿ, ಇತ್ತೀಚೆಗೆ ಸ್ವಲ್ಪ ಅವಧಿನೂ ಕಡಿಮೆ ಇದೆ, ಹಂಗಾಗಿ ಟಿ ಎಸ್ 140 ಬಂದ್ಬಿಡುತ್ತೆ ಸರ್ ಅದು. ಹಲೋ ಹಲೋ ಹಲೋ, ನಮಸ್ತೆ. ಹಲೋ ನಮಸ್ಕಾರ. ಹಾ ನಮಸ್ಕಾರ ಹೇಳಿ. ಈ ಜೂನ್ ಕೊನೆ ತನಕ ಬಿತ್ತಬಹುದು ಅಷ್ಟೇ, ಆಮೇಲೆ ಅದೇ ಬಿತ್ತಬೇಕು ಅಂತಂದ್ರೆ ಅದೇ ನಾಟಿ ಪದ್ಧತಿಗೆ ಹೋಗ್ಬೇಕು. ಜೂನ್ ಕೊನೆವರೆಗೆ ಬಿತ್ತಬಹುದಾ? ಹೌದು ಹೌದು, ಬಿತ್ಬಹುದು ಬಿತ್ಬಹುದು. ಇದು 140-150 ದಿವಸಕ್ಕೆ ಬರುತ್ತೆ ತೊಗರಿ, ಟಿ ಎಸ್ 3R ಅಂತ. ಇದನ್ ಬಿತ್ಬಹುದು, ಏನ್ ತೊಂದರೆ ಇಲ್ಲ ಯಜಮಾನ್ರೆ, ಬಿತ್ಬಹುದು. ಸರಿ ಸರಿ ಸರಿ, ಓಕೆ ಓಕೆ. ಬೀಜ ಯಾವುದು? ಟಿ ಎಸ್ 3R. ನಿಮ್ ಯಾರ ಹುಡುಗರು ಇದಾರ ಅಲ್ಲಿ ಬರ್ಕೊಳ್ಳಿಕ್ಕೆ? ಬರ್ಕೋಬೇಕು ಯಜಮಾನ್ರೆ, ನೀವ್ ಆಗ್ಲಾರ ಕೇಳಿದ್ರೆ ಅದನ್ನೇ ಹೇಳಿದ್ರೆ ನಿಮಗೂ ಕನ್ಫ್ಯೂಸ್ ಆಗತ್ ಪಾಪ. ಹೌದಾ, ಬೇರೆ ಯಾರು ಇದಾರ ನಿಮ್ ಹುಡುಗರಲ್ಲಿ? ನಿಮ್ ಫೋನ್ ನಂಬರ್ ತಗೊಂಡಿರ್ತೀವಿ ತಗೊಳ್ರಿ, ಫೋನ್ ಮಾಡಿ ಮೆಸೇಜ್ ಕಳಿಸ್ತೀನಿ. ಫೋನ್ ನಂಬರ್ ಹೇಳ್ರಿ ಮತ್ತೆ, ನಾವೇ ನಿಮಗೆ ಫೋನ್ ಮಾಡ್ತೀವಿ ಬಿಡ್ರಿ. ನಿಮ್ ನಂಬರ್ ಇದೆ, ಫೋನ್ ಮಾಡ್ತೀನಿ ನಾನೇ. ಓಕೆ ಯಜಮಾನ್ರೆ, ಒಳ್ಳೇದ, ನಮಸ್ಕಾರ. ಈಗ ಟಿ ಎಸ್ 3R ಅಂತ ಹೇಳಿದ್ರೆ ಅದರ ವಿಶೇಷತೆ ಏನಂತ ಹೇಳ್ತೀರ ಸರ್? ಇದು ಟಿ ಎಸ್ 3R ಅನ್ನೋದು ಇದು ಮಧ್ಯಮ ಅವಧಿ ತಳಿ, ಮತ್ತೆ ಕೆಂಪು ಕಾಳು. ಯಾರು ಈಗೇನು ಕಪ್ಪು ಮಣ್ಣಾಗಿರ್ಬೋದು ಅಥವಾ ಕೆಂಪು ಮಣ್ಣಾಗಿರ್ಬೋದು, ಈಗ ತಡ ಮುಂಗಾರಿಗೆ ಸೂಕ್ತವಾದ ತಳಿ. ಇತ್ತೀಚಿನ ದಿನಗಳಲ್ಲಿ BRG 5 ಒಂದು ಒಳ್ಳೆ ತಳಿನೆ, ಅದು ಸ್ವಲ್ಪ ದೀರ್ಘಾವಧಿ. ಹಂಗಾಗಿ ರೈತರೆಲ್ಲ ಏನ್ ಮಾಡ್ತಿದಾರೆ ಅಂದ್ರೆ ಅಲ್ಪಾವಧಿ ತಳಿಗಳಿಗೆ ಹೋಗ್ತಾ ಇದಾರಲ್ಲ, ಅಂತ ಸಮಯದಲ್ಲಿ ಈ ತಳಿನ ನಾವು ಆಯ್ಕೆ ಮಾಡ್ಕೋಬಹುದು. ಬೇರೆ ತಳಿಗಳಾದ್ರೆ 180-185 ದಿನ ಆಗುತ್ತೆ ಸರ್, ಇದು ಬೇಗ ಬರೋದ್ರಿಂದ ಉತ್ತಮ. ಈಗ ಸಾಮಾನ್ಯವಾಗಿ ನೀವು ಶಿಫಾರಸ್ ಮಾಡ್ತಿರ್ತಾರೆ ಯಾವುದೇ ಒಂದು ಬೆಳೆ ಅಂದ್ರೆ ನೀವು ಬಿತ್ತಬೇಕಾದ್ರೆ ಬೀಜೋಪಚಾರ ಮಾಡಿ ಬಿತ್ತರಿ ಅಂತ. ಈಗ ನಮ್ಮ ರೈತ ಬಾಂಧವರು ಈ ಬಿತ್ತನೆ ಸಮಯದಲ್ಲಿ ಇದನ್ನ ಪಾಲನೆ ಮಾಡಿದ್ರೆ ಏನೆಲ್ಲ ಅನುಕೂಲ ಆಗುತ್ತಂತ ಹೇಳ್ತೀರಾ ಸರ್? ಅದೇ ಈಗ ಬೀಜೋಪಚಾರ ಅಂದ ತಕ್ಷಣ ಬಹಳಷ್ಟು ರೈತ ಬಾಂಧವರು ಈಗ ಆಲ್ರೆಡಿ ನಾವು ಕಂಪ್ನಿಯಿಂದ ಬೀಜ ತಗೊಂಡ್ರೆ ಬೀಜೋಪಚಾರ ಆಗಿರುತ್ತೆ ಅಂತಾರೆ. ಅದು ಏನಂತಂದ್ರೆ ಈಗ ಇತ್ತೀಚೆಗೆ ನಾವು ರೈತರಿಗೆ ಕೇಳ್ಕೊಳ್ಳೋದೇನಂತಂದ್ರೆ ಈಗ ಆಗ್ಲೇ ಏನ್ ಸಣ್ಣಗೌಡ್ರು ಹೇಳ್ತಾ ಇದ್ರು, ಈಗ ಸಾವಯವ ಕೃಷಿ ಕಡೆ ಸ್ವಲ್ಪ ಒಂಚೂರು ಸ್ವಲ್ಪನಾರ ಒಲವು ತೋರಿಸಬೇಕಾಗಿದೆ, ಅಂದ್ರೆ ರಾಸಾಯನಿಕ ಗೊಬ್ಬರದ ಬಳಕೆ ಕಡಿಮೆ ಮಾಡಬೇಕಾಗಿದೆ. ಅದು ಕಡಿಮೆ ಮಾಡೋದು ಯಾವ ತರ ಅಂದ್ರೆ ಈ ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡಬಹುದು. ಈಗ ಉದಾಹರಣೆಗೆ ಏಕದಳ ಧಾನ್ಯಗಳಿಗೆ ನಾವು ಬೀಜೋಪಚಾರ ಮಾಡ್ತೀವಿ ಅಂದ್ರೆ ಅಸ್ಟ್ರೋಬ್ಯಾಕ್ಟರ್ ಅಂತ ಸಿಗುತ್ತೆ, ಅಜೋಸ್ಪಿರ್ಲಮ್ ಸಿಗುತ್ತೆ. ಇವು 1/2 kg ಪ್ರತಿ ಎಕರೆ ನಮ್ಗೇನ್ ಬೀಜ ನಾವು ಉಪಯೋಗ ಮಾಡ್ತೀವೋ ಅದಕ್ಕೆ 1/2 kg ಉಪಯೋಗ ಮಾಡಿ ಬೀಜೋಪಚಾರ ಮಾಡೋದ್ರಿಂದ ಈ ಸಾರಜನಕ ಯೂರಿಯಾ ಅಂತ ಏನ್ ಕರಿತೀವೋ ಇದು ಗಾಳಿಯಲ್ಲಿ ಮತ್ತು ಭೂಮಿಯಲ್ಲಿ ಇರುವಂತನ ಹೀರ್ಬಿಟ್ಟು ಬೆಳೆಗಳಿಗೆ ಕೊಡುವಂತ ವ್ಯವಸ್ಥೆ ಮಾಡುತ್ತೆ. ಅದೇ ತರ ದ್ವಿದಳ ಧಾನ್ಯ ಬೆಳೆಗಳಿಗೆ ರೈಸೋಬಿಯಂ, ಈ ರಂಜಕ ಕರಗಿಸುವ ಗೊಬ್ಬರ, ಇದನ್ನು ಬಳಕೆ ಮಾಡಬಹುದು ಸರ್. ಇವನ್ನ ಬೀಜೋಪಚಾರ ಮಾಡಿ ಮಾಡಬಹುದು. ಅದರಲ್ಲಿ ಒಂದು ಕರೆ ಇದೆ. ಓಕೆ ಸರ್. ಹಲೋ ಹಲೋ ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ ತಮ್ಮ ಹೆಸರು? ಸರ್ ನನ್ನ ಹೆಸರು ರಘು ಅಂತೇಳಿ, ನಾನು ದಾವಣಗೆರೆಯಿಂದ ಕಾಲ್ ಮಾಡ್ತಾ ಇದ್ದೀನಿ. ಹೇಳಿ ರಘು, ಪ್ರಶ್ನೆ ಕೇಳಿ. ಸರ್ ಸರ್, ಈರುಳ್ಳಿ, ಈ ಈರುಳ್ಳಿನ ಈಗ ಬಿತ್ತನೆ ಮಾಡ್ಬೇಕಾಗಿತ್ತು ಆಕ್ಚುಲಿ. ಹೌದು ಹೇಳಿ ರಘು. ಆದ್ರೆ ಮಳೆ ಏನಾಗ್ತಾ ಇದೆ, ಮಳೆ ಮುಂಗಾರು ಏನಾಗ್ತಾ ಇದೆ, ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದೆ ಈ ಸಮಯದಲ್ಲಿ. ಯಾವ ಒಂದು ಉತ್ತಮವಾಗಿರುವ ತಳಿನ ನೀವು ಆಯ್ಕೆ ಮಾಡ್ಲಿಕ್ಕೆ ಹೇಳಿಕ್ ಇಷ್ಟಪಡ್ತೀರಾ ಸರ್? ರಘು ಅವ್ರ ನಮಸ್ಕಾರ. ಮುಂಚೆ ಎಲ್ಲ ನಾವೇನಪ್ಪ ಅಂತಂದ್ರೆ ಈ ಬಳ್ಳಾರಿ ರೆಡ್ಡು ಆ ತರದ ಒಂದು ವೆರೈಟಿಗಳನ್ನ ಹೇಳ್ತಾ ಇದ್ವಿ. ಈಗ ಇತ್ತೀಚೆಗೆ ಒಂದು 3 ವರ್ಷದಿಂದ ಏನಪ್ಪಾ ಅಂತಂದ್ರೆ ನಮಗೆ ಈ ಒಂದು ಭೀಮಾ ಸೂಪರ್ ಅಂತ ಒಂದು ವೆರೈಟಿ ನಮಗೆ DOGR ಅಂತ ಪುಣೆಯಲ್ಲಿದೆ, ಅಲ್ಲಿ ICR ಇಂದ ರಿಲೀಸ್ ಆಗಿರ್ತಕ್ಕಂತ ಈ ವೆರೈಟಿ ಇದು ಭೀಮಾ ಸೂಪರ್ ಅನ್ನೋ ಒಂದು ವೆರೈಟಿ. ಇದು ತುಂಬಾ ಉತ್ತಮವಾಗಿ ಇಳುವರಿ ಕೊಡುವಂತ ವೆರೈಟಿ ಆಗಿದೆ. ಸೊ ಇದನ್ನ ನಾವು ಬಿತ್ತನೆ ಮಾಡಬಹುದು. ನಾವೇನಪ್ಪಾ ಅಂತಂದ್ರೆ ಅಪ್ ಟು July 15 ನಾವೇನಪ್ಪಾ ಅಂತಂದ್ರೆ ಈ ಒಂದು ತಳಿಯನ್ನ ಬಿತ್ತನೆ ಮಾಡಬಹುದು. ಇದು ಬಹಳಷ್ಟು ಸೂಕ್ತ ನಮ್ಮ ದಾವಣಗೆರೆ ಜಿಲ್ಲೆ ಮತ್ತು ಚಿತ್ರದುರ್ಗ ಜಿಲ್ಲೆ ಈ ಎಲ್ಲಾ ಭಾಗದಲ್ಲೂ ಇದು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಕೊನೆಯ ಒಂದು 3 ವರ್ಷದಿಂದ ನಾವೇನಪ್ಪಾ ಅಂತಂದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಈ ಒಂದು ಬೆಳೆ ಪ್ರಾತ್ಯಕ್ಷಿಕೆಯನ್ನು ಕೂಡ ನಾವು ಮಾಡ್ತಿದ್ದೀವಿ. ಒಳ್ಳೆಯ ಒಂದು ರೆಸ್ಪಾನ್ಸ್ ಇದೆ ಫಾರ್ಮರ್ಸ್ ಕಡೆಯಿಂದನೂ ಕೂಡ. ಸರ್ ಇದು ಮಹಾರಾಷ್ಟ್ರದಿಂದ ಬರ್ತಕ್ಕಂತ ತಳಿಗೆ ನಮ್ಮ ನಮ್ಮ ತಳಿ ಇದು ಅದಕ್ಕೆ ಒಂದು ಪೈಪೋಟಿ ಕೊಡ್ಬೋದಾ ಅಂತ? ಅಲ್ಲ, ಇದನ್ನು ಕೂಡ ಮಹಾರಾಷ್ಟ್ರದಿಂದಾನೇ ರಿಲೀಸ್ ಆಗಿರತಕ್ಕಂಥದ್ದು. ಅಂದ್ರೆ ಎಲ್ಲಾ ತಳಿಗಳನ್ನು ಕೂಡ ನಾವು ಎಲ್ಲಾ ಕಡೆಗೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಅವುಗಳನ್ನ ಏನಪ್ಪಾ ಅಂತಂದ್ರೆ ಆಯಾ ಒಂದು ವಲಯಗಳಲ್ಲಿ ಟೆಸ್ಟ್ ಮಾಡಿ ರಿಲೀಸ್ ಮಾಡಿರ್ತಾರೆ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಇರತಕ್ಕಂಥದ್ದು ಇದು ಒಂದು ಸೂಪರ್ ವೆರೈಟಿ ಅಂತ ಹೇಳ್ಬೋದು. ಈಗ ಇದನ್ನ ಆಯ್ಕೆ ಮಾಡ್ಕೊಂಡು ಸೂಕ್ತ ಭೀಮಾ ಸೂಪರ್. ಧನ್ಯವಾದಗಳು ಸರ್. ಧಾರವಾಡ ಕೃಷಿ ವಿಜ್ಞಾನ ಕೇಂದ್ರದ ನಿಮಗೂ ಕೂಡ ಮತ್ತೆ ಆಕಾಶವಾಣಿ ಅವರಿಗೂ ಕೂಡ ಇಬ್ಬರಿಗೂ ಕೂಡ ಈ ಒಂದು ಉತ್ತಮವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ರಘು, ಕರೆ ಮಾಡಿದಕ್ಕೆ ತಮಗೂ ಧನ್ಯವಾದ. ಸರ್, ಈಗ ತಾವ ಆಗ್ಲೇ ಹೇಳ್ತಾ ಇದ್ರಿ ಬೀಜೋಪಚಾರ ಮಾಡಿ ಬಿತ್ತಿದ್ರೆ ಒಳ್ಳೇದಂತ, ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ಹೇಳ್ತೀರಾ? ನಮ್ಮ ಹೇಳಿದ್ರಲ್ಲ ಸರ್ ಆಗ್ಲೇ ನಿಮಗೆ, ಅದೇ ಈಗ ಸಾರಜನಕ ಸ್ಥಿರೀಕರಣ ಅಂತೀವಿ ಅಂದ್ರೆ ನಾವು ಭೂಮಿಯಲ್ಲಿ ಇರುವಂತ ಗೊಬ್ಬರನ ತಗೋಬಹುದು. ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾಸ್ ಕೆಲವೆಲ್ಲ ಯೂಸ್ ಮಾಡ್ತೀವಿ, ಅದರಲ್ಲಿ ಈಗ ಅಜೋಸ್ಪಿರಲಮ್, ಆಸ್ಟ್ರೋಬ್ಯಾಕ್ಟರ್, ಈ ರೈಸೋಬಿಯಂ ದ್ವಿದಳ ಧಾನ್ಯಗಳಿಗೆ ಈ ರಂಜಕ ಕರಗಿಸುವಂತ ಗೊಬ್ಬರ ಎಲ್ಲಾ ಬೆಳೆಗಳಿಗೂ ನಾವು ಉಪಯೋಗ ಮಾಡ್ಕೋಬಹುದು. ಈ ಬೀಜೋಪಚಾರ ಮಾಡೋದ್ರಿಂದ ನಾವು ಹಾಕುವಂತ ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರಗಳಲ್ಲಿ ಶೇಕಡ 10-17 ಇನಿಷಿಯಲಿ ನಾವು ಬೀಜೋಪಚಾರ ಮಾಡೋದ್ರಿಂದ ಬೀಜಗಳಿಗೆ ಒಂದು ಆಹಾರ ಸಿಗುತ್ತೆ, ಅವಾಗ ಮೊಳಕೆಯ ಪ್ರಮಾಣನೂ ಜಾಸ್ತಿ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಈಗ ಸಾವಯವ ಕೃಷಿ ಅಂತ ಏನಂತೀವೋ, ಈ ಸಾವಯವ ಕೃಷಿ ಅಂಗವಾಗಿ ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡಬೇಕು. ಸೂಕ್ಷ್ಮಾಣು ಜೀವಾಣುಗಳಿಂದ ತಯಾರಾದ ಈ ಜೈವಿಕ ಗೊಬ್ಬರ ಬಳಕೆ ಮಾಡಿದ್ರೆ ಮಣ್ಣಲ್ಲಿರುವಂತ ಸೂಕ್ಷ್ಮಾಣು ಜೀವಾಣುಗಳು ಸ್ವಲ್ಪ ಆಕ್ಟಿವ್ ಆಗ್ತವೆ. ಈ ಬೆಳೆಗಳಿಗೆ ಸಿಗುವಂತ ನಾವು ಬಳಸಿರಿ ಅಂತ ಇರ್ತೀವಿ, ಮಣ್ಣಲ್ಲಿ ಇರುವಂತ ಗೊಬ್ಬರ ಯಾವುದು ಸೂಕ್ಷ್ಮ ಜೀವಾಣುಗಳೇ ಇಲ್ಲ ಅಂತಂದಾಗ ಬೆಳೆಗಳಿಗೆ ಒಳ್ಳೆ ರೀತಿಯಲ್ಲಿ ನಮಗೆ ಗೊಬ್ಬರ ತಗೊಳಕ್ ಆಗಲ್ಲ. ಹಾಗಾಗಿ ಸೂಕ್ಷ್ಮಾಣು ಜೀವಾಣುಗಳು ಹೆಚ್ಚು ಮಾಡಬೇಕು ಅಂದ್ರೆ ಈ ತರ ಜೈವಿಕ ಗೊಬ್ಬರಗಳು, ಈ ಹೊರಗಡೆಯಿಂದ ತಿಪ್ಪೆ ಗೊಬ್ಬರ, ಈ ಹಸಿರೆಳೆ ಗೊಬ್ಬರ ಇವನ್ನೆಲ್ಲ ಮಾಡ್ಬೇಕಾಗುತ್ತೆ. ರೈತರಿಗೆ ಕೇಳ್ಕೊಳ್ಳೋದೇನಂತಂದ್ರೆ ನೀವು ಬೀಜೋಪಚಾರ ಮಾಡೋಕ್ಕಿಂತ ಮುಂಚೆ ಈಗ ನೀವು ರಾಸಾಯನಿಕ ಬೀಜೋಪಚಾರ ಅಥವಾ ಈ ಜೈವಿಕ ಬೀಜೋಪಚಾರ ಮಾಡ್ತಿರಂದ್ರೆ ಮೊದಲು ರಾಸಾಯನಿಕ ಬೀಜೋಪಚಾರ ಮಾಡಿ ನಂತರ ಜೈವಿಕ ಗೊಬ್ಬರದ ಬೀಜೋಪಚಾರ ಮಾಡ್ರಿ. ಈಗ ಶೇಂಗಾಕ್ಕೆಲ್ಲ ಕೆಲವರೆಲ್ಲ ಕ್ಲೋರೋಪೈರಿಪಾಸ್ ಯೂಸ್ ಮಾಡ್ತಾರೆ, ಅದರ ನಂತರ ನೀವು ಜೈವಿಕ ಗೊಬ್ಬರನ ಬಳಕೆ ಮಾಡಬಹುದು. ಅವಾಗ ಏನಾಗುತ್ತೆ, ಈ ಕೆಮಿಕಲ್ ನ ಮೊದಲು ಮಾಡಬೇಕು, ನಂತರ ಈ ಸಾವಯವ ಅಂದ್ರೆ ಏನ್ ಜೈವಿಕ ಅಂತೀವಲ್ಲ ಅವನ್ ಮಾಡಂತದ್ದು ಬಳಸೋಗ್ತದೆ ಸರ್. ಇದು ಈ ಬೀಜೋಪಚಾರ ಮಾಡೋದ್ರಿಂದ ಈ ಕೆಲವೊಂದು ರೋಗಗಳಿಗೆ ಏನು ರೆಸಿಸ್ಟೆನ್ಸ್ ಪವರ್ ಬರುತ್ತೆ ಬೆಳೆಯಾಗೆ ಅಂತ ಹೇಳ್ತಾರೆ, ಒಂದು ಕರೆ ಇದೆ, ನಂತರ ಅದರ ಬಗ್ಗೆ ಮಾತಾಡೋಣ ಸರ್. ಓಕೆ, ಹಲೋ, ಇಲ್ಲ ಕರೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಇದು ಎಷ್ಟು ಈಗ ಇದು ಏನಂತಂದ್ರೆ ಸರ್, ಈಗ ಕೆಲವೊಂದು ರೋಗಾಣುಗಳಿಗೆ ನಾವೇನು ಈಗ ಟ್ರೈಕೋಡರ್ಮಾ ಮತ್ತೆ ಸುಡೋಮೋನಸ್ ಅಂತ ಹೇಳ್ತೀವಿ. ಈಗ ಟ್ರೈಕೋಡರ್ಮಾ ಏನಪ್ಪ ಅಂತಂದ್ರೆ ಇದು ಕೂಡ ಒಂದು ನಮ್ಗೆ ಶಿಲೀಂಧ್ರನೇ. ಇದು ಏನ್ ಮಾಡುತ್ತೆ ಅಂತಂದ್ರೆ ಈ ರೋಗಕಾರಕ ಶಿಲೀಂಧ್ರಗಳನ್ನ ತಿಂದುಬಿಟ್ಟು ಇದು ಬೆಳೆಯೋದ್ರಿಂದ ಏನಪ್ಪಾ ಅಂತಂದ್ರೆ ಕೆಲವೊಂದು ರೋಗಗಳನ್ನ, ಈಗ ನಮ್ಗೆ ಶೇಂಗಾದಲ್ಲಿ ಅವಾಗಲೇ ನಮ್ಮ ರೈತರು ಕೇಳಿದ್ರು, ನಮಗೆ ನೆಟೆ ರೋಗ ಅಂತ ಹೇಳ್ತಾರೆ, ಸೊರಗು ರೋಗ ಅಂತ ಹೇಳ್ತಾರೆ, ಬೆಂಕಿ ರೋಗ ಅಂತ ಹೇಳ್ತಾರೆ, ಬೇರೆ ಬೇರೆ ರೈತರು ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ. ಈ ಒಂದು ರೋಗವನ್ನ ತಡೆಗಟ್ಟಬೇಕು ಅಂತಂದ್ರೆ ನಮ್ಮ ಭೂಮಿಯಲ್ಲಿರ್ತಕ್ಕಂತ ಒಳ್ಳೆ ಒಂದು ಸೂಕ್ಷ್ಮಾಣು ಜೀವಿಗಳನ್ನ ನಾವು ಹೆಚ್ಚು ಮಾಡಬೇಕಾಗ್ತದೆ. ಒಳ್ಳೆ ಸೂಕ್ಷ್ಮಾಣು ಜೀವಿಗಳಂದ್ರೆ ಈ ಟ್ರೈಕೋಡರ್ಮಾ ಇರ್ಬೋದು, ಸುಡೋಮೋನಸ್ ಇರ್ಬೋದು ಇಂಥವ್ನ. ಈ ಟ್ರೈಕೋಡರ್ಮಾವನ್ನ ನಾವು ಬೀಜದ ಮೇಲೆ ಲೇಪನ ಮಾಡಿ ನಾವು ಬಿತ್ತನೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಆ ಒಂದು ಬೇರಿನ ಸುತ್ತ ಒಂದು ಪ್ರೊಟೆಕ್ಷನ್ ಕೊಟ್ಟಂಗಾಗುತ್ತೆ. ಸೊ ಅವಾಗ ಏನಪ್ಪ ಅಂತಂದ್ರೆ ಬೇರೆ ಒಂದು ರೋಗಕಾರಕ ಏನು ಈ ಸೂಕ್ಷ್ಮಾಣು ಜೀವಿಗಳು ಆ ಬೇರಿನ ಹತ್ರ ಬರೋದು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಈ ಒಂದು ರೋಗವನ್ನ ಯಾವ್ದಾದ್ರು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇತ್ತಪ್ಪ ಅಂತಂದ್ರೆ ಅಲ್ಲಿ ಸುಡೋಮೋನಸ್ ಅನ್ನ ಬಳಸೋದಿರ್ಬೋದು. ಇವು ಸೂಕ್ಷ್ಮಾಣು ಜೀವಿಗಳನ್ನ ನಾವು ಬಯೋ ಪೆಸ್ಟಿಸೈಡ್ ಆಗಿನೂ ಕೂಡ ಬಳಸಬಹುದು ಸರ್. ರೈತ ಬಂಧವರೇ, ನೀವು ಹಲೋ ಕಿಸಾನ್ ವಾಣಿ ನೇರ ಫೋನಿನ ಕಾರ್ಯಕ್ರಮ ಕೇಳ್ತಾ ಇದ್ರಿ. ಅಂದ್ರೆ ಇವತ್ತಿನ ವಿಷಯ ಅಂದ್ರೆ ತಡ ಮುಂಗಾರಿಗೆ ಸಿದ್ಧತೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು. ಅಂದ್ರೆ ಈಗ ಮಳೆ ಲೇಟ್ ಆಗಿರೋದ್ರಿಂದ ಯಾವ ರೀತಿ ಬೆಳೆಗಳನ್ನ ಒಂದು ಆಯ್ಕೆ ಮಾಡ್ಕೋಬಹುದು, ಏನೆಲ್ಲ ಒಂದು ಕೃಷಿ ಚಟುವಟಿಕೆಗಳನ್ನ ಮಾಡ್ಲಿಕ್ಕೆ ಈಗೂ ಇನ್ನು ಅವಕಾಶ ಇದೆ, ಇದ್ರ ಬಗ್ಗೆ ಎಲ್ಲ ನೀವು ಪ್ರಶ್ನೆಗಳನ್ನ ಕೇಳ್ಬೋದು. ನೀವು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಅಂದ್ರೆ ನಮ್ಮ ಕರೆ ಮಾಡಲಿಕ್ಕೆ ನಮ್ಮ ಮೊಬೈಲ್ ಸಂಖ್ಯೆಗಳು ಈ ರೀತಿ ಇವೆ, 9444-02-73 ಒಂದು, ಇನ್ನೊಂದು 0273, ಮತ್ತೊಂದು ಸಂಖ್ಯೆ 9141-97-72. ಇನ್ನು ಎಷ್ಟು ಲ್ಯಾಂಡ್ಲೈನ್ ನಂಬರ್ ಒಂದಿದೆ ಅಂದ್ರೆ ಸ್ಥಿರ ದೂರವಾಣಿ ಸಂಖ್ಯೆ 9956-49. ಇದಕ್ಕೆ ಎಸ್ಟಿಡಿ ಕ್ರಮಾಂಕ ಸೇರಿಸಿ ನೀವು ಕರೆ ಮಾಡಬೇಕಾಗುತ್ತೆ, ಅಂದ್ರೆ 0814 ಇದು ಎಸ್ಟಿಡಿ ಕ್ರಮಾಂಕ. ಸರ್ ಮಲ್ಲಿಕಾರ್ಜುನ್ ಸರ್, ತಾವ ಆಗ್ಲೇ ಹೇಳಿದ್ರೆ ತೊಗರಿನ ನಾಟಿ ಮಾಡಿ ಬೆಳಿಬಹುದು ಅಂತೇಳಿ. ಈಗ ನಮ್ಮ ಚಿತ್ರದುರ್ಗ ಕೆಲವು ಜಿಲ್ಲೆಯ ತಾಲೂಕುಗಳಲ್ಲಿ, ಆಮೇಲೆ ದಾವಣಗೆರೆ ಕೆಲವು ತಾಲೂಕುಗಳಲ್ಲಿ ತೊಗರಿ ಬೆಳೆ ಅಂತ ಬೆಳೆ ರೈತರಿದ್ದಾರೆ. ಇತ್ತೀಚೆಗೆ ಬರೀ ತೊಗರಿನೇ ಮುಖ್ಯ ಬೆಳೆಯಾಗಿ ಬೆಳೀತಾರೆ. ಈಗ ಮೊದಲೆಲ್ಲ ಸ್ವಲ್ಪ ನೀವು ಅಂತರ ಬೆಳೆಯಾಗಿ ಬೆಳಿಬೇಕಂತೇಳಿ ಆ ರೀತಿ ಬಹಳಷ್ಟು ಜನ ಬೆಳೀತಿದ್ರು, ವಿಶೇಷವಾಗಿ ಮೊಳಕಾಲ್ಮೂರು, ಚಳ್ಳಕೆರೆ ಆ ಕಡೆ ಹೋದ್ರೆ ಶೇಂಗಾದಲ್ಲಿ ಅಂತರ ಬೆಳೆಯಾಗಿ ತೊಗರಿ ಹಾಕ್ತಿದ್ರು. ಇನ್ನು ಜಗಳೂರು ಆ ಕಡೆ ಕೆಲವರು ಮೆಕ್ಕೆಜೋಳದಲ್ಲಿನೂ ತೊಗರಿನ ಅಂತರ ಬೆಳೆಯಾಗಿ ಬೆಳೆಯುವಂಥದ್ದು ನಾವು ನೋಡಿದ್ದೇವೆ. ಈ ತೊಗರಿ ಬಗ್ಗೆ ಬಗ್ಗೆ, ಈ ತೊಗರಿ ಬೆಳೆ ಬಗ್ಗೆ ಯಾವ ರೀತಿ ಬೆಳೆದ್ರೆ ಅನುಕೂಲ ಮತ್ತೆ ಯಾವ ರೀತಿ ಅದರಿಂದ ಲಾಭದಾಯಕ ಅಂತ ಹೇಳ್ತೀರಾ? ಅದೇ ಸರ್, ಈಗೇನಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಈಗ ದ್ವಿದಳ ಧಾನ್ಯಗಳ ಬೆಳೆಗಳಿಗೆ ಸ್ವಲ್ಪ ಹೆಚ್ಚು ಒತ್ತು ಕೊಡಬೇಕಾಗಿದೆ. ಯಾಕಂದ್ರೆ ಮಳೆ ತಡ್ಕೊಳ್ಳುವಂತ ಶಕ್ತಿ ದ್ವಿದಳ ಧಾನ್ಯ ಬೆಳೆಗಳಿಗಿದೆ. ಅದರಲ್ಲೂ ಈಗ ತೊಗರಿ ಬಹಳ ಪ್ರಮುಖವಾಗಿ ಈ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಗಳಲ್ಲಿ ವಿಸ್ತರಣೆ ಜಾಸ್ತಿ ಆಗ್ತಾ ಇದೆ. ನಾವು ಕೇಳ್ದಂಗೆ ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ಏಕ ಬೆಳೆ ಪದ್ಧತಿಯಲ್ಲಿ ಈ ಚಳ್ಳಕೆರೆ ತಾಲೂಕಲ್ಲಿ ಅಲ್ಲಿ ಇಲ್ಲಿ ಸುತ್ತಮುತ್ತ ಎಲ್ಲ ತುಂಬ ಜನ ಬೆಳೀತಾ ಇದ್ದಾರೆ. ಅಂಥವ್ರಿಗೇನಪ್ಪ ಕಿವಿ ಮಾತು ಅಂದರೆ, ಒಂದು ನೀವು ತಳಿಗಳು ಆಯ್ಕೆ ಮಾಡ್ಕೊಳ್ಳೋದು ಭಾಳ ಸೂಕ್ತ. ಅದರಲ್ಲಿ TS3R ಅಂತ ಹೇಳಿದೆ ಮತ್ತು BRG5 ಅಂತಲೂ ಇದೆ. ಕೆಲವು ಸಮಯಗಳಲ್ಲಿ ತೀರಾ ಮಳೆ ಮುಂಗಾರು ತಡವಾದರೆ ಈಗೇನು ನೀರಾವರಿ ಸೌಲಭ್ಯ ಇದ್ರೆ ಆ ಒಂದು ತೊಗರಿನ ಸಸಿ ಮಡಿ ತರ ಮಾಡ್ಕೋಬಹುದು. ಅಂದ್ರೆ ಪ್ಯಾಕೆಟ್ ಒಂದು ಸಣ್ಣ ಒಂದು 5x3 ಇರುವಂತ ಒಂದು ಕವರ್ಗಳಲ್ಲಿ ಒಂದೊಂದೇ ಬೀಜ, ಅದರಲ್ಲಿ ಏನಪ್ಪಾ ಅಂದ್ರೆ ಎರೆಗೊಬ್ಬರ ಪ್ಲಸ್ ಸ್ವಲ್ಪ ಮಣ್ಣು ಮಿಕ್ಸ್ ಮಾಡಿ ಹಾಕ್ಬಿಟ್ಟು ಅದನ್ನ ಸುಮಾರು ಒಂದು 50 g ಬರುವಷ್ಟು ಒಂದೊಂದು ಪ್ಯಾಕೆಟ್ಗೆ ಹಾಕೊಂಡು ಒಂದೊಂದು ಬೀಜ, ಒಂದು ಬೀಜ ನೀವು ಬಿತ್ತನೆ ಅದರೊಳಗೆ ಹಾಕಿದ್ರೆ ಸುಮಾರು 20-25 ಆದ್ಮೇಲೆ ಮೇನ್ ಫೀಲ್ಡ್ಗೆ ನಾಟಿ ಮಾಡಬಹುದು. ಈ ತಂತ್ರಜ್ಞಾನ ಬೀದರ್ರು ಮತ್ತೆ ಗುಲ್ಬರ್ಗಾ ಜಿಲ್ಲೆಗಳಲ್ಲಿ ರೈತರು ಮಾಡ್ತಾ ಇದ್ದಾರೆ, ಅವ್ರು ಮಾಡಿ ಯಶಸ್ಸು ಕಂಡಿದ್ದಾರೆ. ನಮ್ಮ ಭಾಗದಲ್ಲೂ ಕೆಲವು ರೈತರು ಮಾಡಿದ್ದಾರೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಸಾಮಾನ್ಯವಾಗಿ ತೊಗರಿ ಹಾಕುವಂತ ರೈತರು ತಡವಾಗಿ ಹಾಕಕ್ ಹೋದ್ರೆ ಏನಾಗುತ್ತೆ, ಮುಂದಿನ ದಿನಗಳಲ್ಲಿ ಅಂದ್ರೆ ಕರೆಕ್ಟ್ ಹೂ ಆಡೋ ಸಮಯದಲ್ಲಿ ಅದು ಶೀತ ಚಳಿಗೆ ಬೀಳುವಂತ ನವೆಂಬರ್ ಟೈಮಲ್ಲಿ ಬರುವಂತ ಚಾನ್ಸ್ ಇರುತ್ತೆ. ಅವಾಗ ಕೀಟ ಮತ್ತು ರೋಗಗಳ ಹಾವಳಿ ಜಾಸ್ತಿ ಆಗುತ್ತೆ. ಇದನ್ನ ತಪ್ಸ್ಕೋಬೇಕಪ್ಪ ಅಂತಂದ್ರೆ, ನಾವು ಒಂದು ತಿಂಗಳು ತಡವಾಗಿ ಹಾಕಿದ್ರು ನಾವು ಸರಿಯಾಗಿ ಹಾಕಿದೀವಿ ಅನ್ನಂಗೆ ಈ ನಾಟಿ ಪದ್ಧತಿಗೆ ಹೋಗ್ಬೋದು. ಹೊಸ ಪ್ರಯತ್ನ ಇದು. ಬಹಳ ಜಿಲ್ಲೆಗಳಲ್ಲಿ ಇದನ್ನೆಲ್ಲ ಕಳೆದ ವರ್ಷ ಕೆಲವು ರೈತರು ದಾವಣಗೆರೆಯಲ್ಲಿ ಮಾಡಿದ್ದಾರೆ. ಈ ಬೀದರ್ ಗುಲ್ಬರ್ಗದಲ್ಲಿ ರೈತರು ಏನ್ ಹೇಳ್ತಾರೆ ಅಂತಂದ್ರೆ, ಈ ಪದ್ಧತಿಯಿಂದ ಇಳುವರಿಲಿ ಶೇಕಡ 1.5% ಇನ್ಕ್ರೀಸ್ ಆಗುತ್ತೆ. ನಂಗೆ 5 ಕ್ವಿಂಟಲ್ ಬರಂಗಿದ್ರೆ 8-9 ಕ್ವಿಂಟಲ್ ತನಕ ಬರುತ್ತೆ. ಹಾಗಾಗಿ ಈ ಪದ್ಧತಿಗೆ ರೈತ ಬಾಂಧವರು ಹೋಗ್ಬೋದು. ಮತ್ತೆ ಈ ರೋಗ ಕೀಟ ಅಂದ ತಕ್ಷಣ ತೊಗರಿಗೆ ಬರುವಂತ ಸಾಮಾನ್ಯ ರೋಗ ಕೀಟಗಳನ್ನ ಈ ಕಾಯಿಕೊರಕ ಬಾಧೆ ಬರುತ್ತೆ. ಅದನ್ನ ತಡೆಗಟ್ಟಕ್ಕೆ ಹಲವಾರು ಕ್ರಮಗಳಿದ್ದಾವೆ. ಒಂದು ಮೋಹಕ ಬಲೆಗಳು ಉಪಯೋಗ ಮಾಡಬಹುದು. ಇನ್ನೊಂದು ಈ ಏನು ಅಲ್ಲಲ್ಲಲ್ಲಿ ಕೌಲುಗಳು ಕೋಲುಗಳು ಹಾಕಿದ್ರೆ ಪಕ್ಷಿಗಳು ಬಂದು ಕೂತು ಈ ಕೀಟಗಳನ್ನ ತಿಂತವೆ. ಆಮೇಲೆ ಕೊನೆಯದಾಗಿ ಕೆಮಿಕಲ್ ಪದ್ಧತಿ, ಈ ರಾಸಾಯನಿಕ ಪದ್ಧತಿನ ಬಳಕೆ ಮಾಡಿ ಸಿಂಪರಣೆ ಮಾಡಿ ಮಾಡಬಹುದು. ಇಮಾಮ್ಯಾಕ್ಟಿನ್ ಬೆಂಜೋಯೇಟು ಅಥವಾ ಈ ಪ್ರೊಫೆನೋಫಾಸು ತತ್ತಿನಾಶಕ ಇವೆಲ್ಲ 2 ml ಪ್ರತಿ ಲೀಟರ್ ನೀರಿಗೆ ತತ್ತಿನಾಶಕ ಸಿಂಪರಣೆ ಮಾಡಬಹುದು. ಈ ಇಮಾಮ್ಯಾಕ್ಟಿನ್ ಬೆಂಜೋಯೇಟ್ನ 0.5 g 1 ಲೀಟರ್ ನೀರಲ್ಲಿ ಹಾಕಿ ಸಿಂಪರಣೆ ಮಾಡಬಹುದು. ಈ ರೋಗ ಮತ್ತೆ ಕೀಟಗಳು ಬಾಧೆ ಬಂದಾಗ ಅದೇ ಬೀಜೋಪಚಾರಕ್ಕೂ ಸ್ವಲ್ಪ ಗಮನ ಕೊಟ್ರೆ, ಈ ಟ್ರೈಕೋಡರ್ಮಾ ಅಂತ ಏನಾಗಲಿ ಸಣ್ಣ ಗೌಡ್ರು ಹೇಳಿದ್ರಲ್ಲ ಟ್ರೈಕೋಡರ್ಮಾ ಅಂತ, ಈ ಟ್ರೈಕೋಡರ್ಮ 4 g ಪ್ರತಿ ಕೆಜಿಗೆ ಬೀಜೋಪಚಾರ ಮಾಡಿದ್ರೆ ಈ ಸಾಕಷ್ಟು ರೋಗಗಳನ್ನ ತಡೆಗಟ್ಟಬಹುದು ತೊಗರಿಯಲ್ಲಿ. ಈ ತೊಗರಿಗೆ ಸಾಮಾನ್ಯವಾಗಿ ನಮ್ಮ ಇನ್ನೊಂದೇನಂದ್ರೆ, ಈಗ ಮುಂಗಾರು ತಡ ಆಗಿರೋದ್ರಿಂದ ಭೂಮಿ ಸಿದ್ಧತೆಯಲ್ಲಿ ಏನ್ ನಾವು ಆಳವಾಗಿ ಉಳುಮೆ ಮಾಡಿರ್ತೀವೋ, ಕೆಲವು ಪ್ರದೇಶಗಳಲ್ಲಿ ಕೆಲವು ರೈತರ ಎಕ್ಸ್ಪೀರಿಯನ್ಸ್ ಏನ್ ಹೇಳ್ತಾರೆ ಅಂದ್ರೆ, ತೀರಾ ಆಳವಾಗಿ ಉಳುಮೆ ಮಾಡಿದಾಗ ನೀರು ಶೇಖರಣೆ ಆಗಿ ಮುಂದಿನ ಬೆಳೆಗಳಿಗೆ ಲಾಭ ಆಗೋ ಜೊತೆಗೆ ಇರೋ ಬೆಳೆಗೆ ಸ್ವಲ್ಪ ಅನಾನುಕೂಲ ಮಾಡುತ್ತೆ ಸರ್ ಅಂತ ಅಂತಾರೆ. ಈ ಇಲ್ಲಿ ನಮಗೆ ಎಲ್ಲಿ ನೀರು ನಿಲ್ಲುತ್ತೋ ಅಂತ ಪ್ರದೇಶಗಳಲ್ಲಿ ತೊಗರಿ ಹಾಕಿದಾಗ ಸ್ವಲ್ಪ ನೀರು ನಿಲ್ದಂಗೆ ನೋಡ್ಕೊಳ್ಳೋದು ಒಳ್ಳೇದು. ಬಸಿಗಾಲ್ವೆ ಥರ ಮಾಡಿ ಹೊರಗೆ ತೆಗೆಯೋದು ಒಳ್ಳೇದು. ಈ ಕಪ್ಪು ಮಣ್ಣಲ್ಲಿ ಎಲ್ಲಿ ಅಡಿಕೆ ಹಾಕಿರ್ತಾರೋ ಕೆಲವರೆಲ್ಲ ಅಡಿಕೆ ತೋಟದಲ್ಲೂ ಅಂತರ ಬೆಳೆಯಾಗಿ ತೊಗರಿ ಹಾಕ್ತಿದ್ದಾರೆ. ಅದು ಒಂದು ಈಗ ದಯಾಂಚ ಸೆಣಬು ಹಾಕೋ ಬದಲು ಇವ್ನ ಹಾಕಿದ್ರೆ ನಮಗೆ ಆದಾಯನೂ ಸಿಗುತ್ತೆ, ಮಣ್ಣಿನ ಫಲವತ್ತತೆನೂ ಜಾಸ್ತಿ ಆಗುತ್ತೆ, ಹೆಚ್ಚಾಗುತ್ತೆ. ಈಗ ನೀರಾವರಿ ಇದ್ದಂತರಿಗೆ ಸ್ವಲ್ಪ ಸುಲಭ ಆಗುತ್ತೆ ಅವ್ರ ನಾಟಿ ಮಾಡಲಿಕ್ಕೆ, ಆದರೆ ಈ ಮಳೆಯಾಶ್ರಿತ ಬೆಳೆಯರಿಗೆ ಅಲ್ಲ ಸರ್. ನೀರಾವರಿ ಅಂತಂದ್ರೆ ಮಳೆಯಾಶ್ರಿತ ಪ್ರದೇಶದವರೆಗೂ ತಡವಾದ್ರೆ, ಈಗ ಮಳೆ ತಡವಾಗಿ ಬಂತು ಅಂದ್ರೆ, ಈಗ ಜುಲೈಗೆ ಮಳೆ ಬಂದ್ಬಿಟ್ಟು ಜೋರಾಗಿ ಅಂತಂದಾಗ ಅವಾಗ ತೊಗರಿ ಹಾಕೋ ಬದಲು ಇವ್ರು ಈಗ ರೆಡಿ ಮಾಡ್ಕೊಂಡಿದ್ರೆ ನಾಟಿ ಮಾಡಬಹುದು ಅನ್ನೋ ಉದ್ದೇಶ ಅಷ್ಟೇ. ಮಳೆಯಾಶ್ರಿತ ಪ್ರದೇಶದಲ್ಲೇ ಬೆಳಿಬಹುದು, ತಡವಾಗಿ ನಾಟಿ ಮಾಡ್ಕೋಬಹುದು. ಸಣ್ಣಗೌಡ್ರ, ಈಗ ಆಗ್ಲೇ ತಾವು ಹೇಳಿದ್ರೆ ಸರ್, ಇದು ಮೆಕ್ಕೆಜೋಳಕ್ಕೆ ಪರ್ಯಾಯವಾಗಿ ಸೋಯಾ ಬೆಳಿಬಹುದು ಅಂತಂತೇಳಿ, ಯಾಕಂದ್ರೆ ನಮ್ಮ ಭಾಗದಲ್ಲಿ ಅಂದ್ರೆ ಸಾಮಾನ್ಯವಾಗಿ ಈ ಹೊಳಲ್ಕೆರೆ, ಚನ್ನಗಿರಿ, ಆಮೇಲೆ ಈ ಕಡೆ ದಾವಣಗೆರೆ ಜಿಲ್ಲೆ ಮತ್ತೆ ಈ ಹರಪನಹಳ್ಳಿ, ಜಗಳೂರು ಕೆಲವು ಕಡೆ, ಆಮೇಲೆ ಈ ಕಡೆ ಸ್ವಲ್ಪ ಜಾಸ್ತಿ ಮೆಕ್ಕೆಜೋಳ ಬೆಳೆ ಅಂತದ್ದು. ಈಗ ಒಂದು ವೇಳೆ ಲೇಟ್ ಆಯ್ತು ಅಂದ್ರೆ, ಮಳೆ ಲೇಟ್ ಆಯ್ತು ಅಂದ್ರೆ ಅದಕ್ಕೆ ಪರ್ಯಾಯವಾಗಿ ಬೆಳಿಲಿಕ್ಕೆ ಅವಕಾಶ ಇದೆಯಾ ಅಂತ? ಡೆಫಿನೆಟ್ಲಿ ಸರ್. ಈಗ ನಾವು ಮೆಕ್ಕೆಜೋಳ ಅಂತಂದ್ರೆ ನಮ್ಗೆ ಏನಪ್ಪಾ ಅಂತಂದ್ರೆ ಒಂದು 4-5 ತಿಂಗಳ ಒಂದು ಬೆಳೆ ಅಂತಂದಿರ್ತೀವಿ. ಅದೇ ನಾವು ಈಗ ಮಳೆ ಲೇಟ್ ಆಯ್ತಪ್ಪ ಅಂತಂದ್ರೆ ಕಡಿಮೆ ಅವಧಿಯ ಒಂದು ಬೆಳೆಯನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗ್ತದೆ. ಅದು ಅದರಲ್ಲಿ ನಮ್ಗೇನಪ್ಪ ಅಂತಂದ್ರೆ ಈ ಮೆಕ್ಕೆಜೋಳ ಏನು ಬೆಳೆಯುವಂತಹ ಪ್ರದೇಶದಲ್ಲಿ ಅತಿ ಸೂಕ್ತವಾಗಿ ಬರ್ತಕ್ಕಂಥ ಬೆಳೆ ಅಂತಂದ್ರೆ ಸೋಯಾಬೀನ್ಸ್. ಸೋಯಾಬೀನ್ಗೆ ಇತ್ತೀಚೆಗೆ ಕೆಲವು ವರ್ಷಗಳಿಂದ ನಾವೇನಪ್ಪ ಅಂತಂದ್ರೆ ಸರ್ಕಾರದ ವತಿಯಿಂದ ಇರಬಹುದು ಮತ್ತೆ ನಮ್ಮ ಇಲಾಖೆಗಳ ವತಿಯಿಂದ ನಾವೇನಪ್ಪ ಅಂದ್ರೆ ಅತಿ ಹೆಚ್ಚು ಒತ್ತು ಕೊಡ್ತಿದ್ದೀವಿ. ಯಾಕೆಂತಂದ್ರೆ ಒಂದು ನಾವು ಏಕದಳ ಧಾನ್ಯಗಳನ್ನ ಜಾಸ್ತಿ ಬೆಳೆದ್ರೆ ನಮ್ಗೆ ಮುಂದಿನ ದಿನಗಳಲ್ಲಿ ಮಣ್ಣಿನ ಒಂದು ಫಲವತ್ತತೆ ಒಂದು ಇದಾದ್ರೆ, ಎರಡನೇದೇನಪ್ಪ ಅಂದ್ರೆ ಈ ನಮ್ಮ ಜನಗಳಿಗೆ ಬೇಕಾಗಿರ್ತಕ್ಕಂಥ ಆಹಾರದ ಮೇಲೂ ಕೊರತೆಯ ಮೇಲೂ ಒಂದು ಪರಿಣಾಮ ಬೀರುವಂತ ಚಾನ್ಸಸ್ ಇರುತ್ತೆ ಸರ್. ಸೊ ಹಾಗಾಗಿ ನಮ್ಮ ಒಂದು ಕೇಂದ್ರ ಸರ್ಕಾರದ ವತಿಯಿಂದ ಏನಪ್ಪ ಅಂತಂದ್ರೆ NFSM ಯೋಜನೆ ಅಡಿಯಲ್ಲಿ ನಾವೇನಪ್ಪ ಅಂತಂದ್ರೆ ಎಣ್ಣೆ ಕಾಳು ಬೆಳೆಗಳು ಮತ್ತು ಈ ಒಂದು ದ್ವಿದಳ ಧಾನ್ಯ ಬೆಳೆಗಳನ್ನ ಅತಿ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಟ್ಟು ಬೆಳೆಸ್ತಾ ಇದೀವಿ. ಒಂದು ಏನಪ್ಪ ಅಂತಂದ್ರೆ ನಾವೆಲ್ಲ ನೋಡ್ತಿರ್ಬೋದು ಹೇಗೇನಪ್ಪ ಅಂತಂದ್ರೆ ಇತ್ತೀಚೆಗೆ ಪ್ರೋಟೀನ್ ಇದು ನಮ್ಗೆ ಆಹಾರದಲ್ಲಿ ಕೊರತೆ ಹೆಚ್ಚಾಗಿ ಕಂಡು ಬರುತ್ತೆ ಅನ್ನೋದನ್ನ ನಾವು ಸಾಕಷ್ಟು ಆಹಾರ ತಜ್ಞರೆಲ್ಲ ಹೇಳ್ತಿರ್ತಾರೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ನಾವು ಬಳಸ್ತಕ್ಕಂಥ ಆಹಾರದಲ್ಲಿ ಪ್ರೋಟೀನ್ ಕೊರತೆ ಇರುತ್ತೆ. ಸೊ ಹಾಗಾಗಿ ಈ ಒಂದು ಆಹಾರ ಬೆಳೆಯನ್ನ ಜಾಸ್ತಿ ಮಾಡ್ಲಿಕ್ಕೆ ಅಂತಂದ್ಬಿಟ್ಟೆ ಈ ಒಂದು ದ್ವಿದಳ ಧಾನ್ಯ ಬೆಳೆಗಳಾಗಿರ್ತಕ್ಕಂಥ ಸೋಯಾಬೀನ್ ಮತ್ತೆ ತೊಗರಿ ಈ ತರದವನ್ನ ಜಾಸ್ತಿ ಮಾಡಬಹುದು. ಸೋಯಾಬೀನ್ ಅಲ್ಲಿ ಬಂತು ಅಂತಂದ್ರೆ ಒಂದು DSB 21 ಅಂತ ಒಂದು ವೆರೈಟಿ ಬರುತ್ತೆ ಸರ್. ನಮ್ಮ ದಾವಣಗೆರೆಯಲ್ಲಿರ್ಬೋದು ಮತ್ತೆ ಹರಪನಹಳ್ಳಿ ಈ ತರ ಕೆಲವು ವಿಜಯನಗರದ ಕೆಲವೊಂದು ಭಾಗದಲ್ಲಿ, ಹಾವೇರಿ ಮತ್ತೆ ನಮ್ಮ ಚಿತ್ರದುರ್ಗ ಭಾಗದಲ್ಲೂ ಕೂಡ ಈ ಒಂದು ವೆರೈಟಿ ಸೂಕ್ತವಾಗಿ ಬರ್ತದೆ. ಇದು ಏನಪ್ಪಾ ಅಂತಂದ್ರೆ ನಮ್ಗೆ ಸುಮಾರು ಒಂದು 100-105 ದಿನದಲ್ಲಿ ಬರುವಂತ ವೆರೈಟಿ ಆಗಿರುತ್ತೆ. ಚೆನ್ನಾಗಿ ಬರೋದ್ರಿಂದ ಇದನ್ನ ನಾವು ಬಳಸಬಹುದು. ಒಂದು ನಮ್ಗೆ ಮಣ್ಣಿನ ಒಂದು ಗುಣಧರ್ಮವನ್ನು ಕೂಡ ನಾವು ಕಾಪಾಡ್ಕೋಬಹುದು ಸರ್ ಇದರಿಂದ. ಸರ್ ಮಲ್ಲಿಕಾರ್ಜುನ ಅವರು, ನಾವು ಮೊದಲೆಲ್ಲ ನಮ್ಮ ರೈತರ ನೋಡ್ತಿದ್ವಿ, ಯಾವುದೇ ಒಂದು ಬೆಳೆ ಬೆಳೆಯಲ್ಲ, ಆದರೂ ವಿಶೇಷವಾಗಿ ಈಗ ಮಳೆಯಾಶ್ರಿತ ಬೆಳೆಗಳ ಬೆಳೆದ್ರೆ ಸಾಮಾನ್ಯವಾಗಿ ಅವರು ಅಕ್ಕಡಿ ಬೆಳೆಗಳನ್ನು ಹಾಕ್ತಿದ್ರು. ಶೇಂಗಾ ಬೆಳೆದ್ರೆ ತೊಗರಿ, ಇಲ್ಲಾಂದ್ರೆ ಹೆಸರು, ಇಲ್ಲಾಂದ್ರೆ ಅಲಸಂದಿ, ಇನ್ನು ಈ ರೀತಿ ಬೇರೆ ಬೆಳೆ ಬೆಳೆ ಯಾವುದೇ ಬೆಳೆಗಳಿದ್ರು, ಇಲ್ಲ ಎಳ್ಳು ಬೆಳೆಯೋದು, ಈ ಥರ ಎಲ್ಲ ಬೆಳೆಗಳು. ಆದರೆ ಇತ್ತೀಚೆಗೆ ಆ ಒಂದು ಹವ್ಯಾಸ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಈ ರೀತಿ ಒಂದು ಅಕ್ಕಡಿ ಬೆಳೆ ಅಂದರೆ ಪರ್ಯಾಯ ಬೆಳೆಗಳನ್ನು ಬೆಳೆಯೋದ್ರಿಂದ ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ಹೇಳ್ತೀರಾ? ಸರ್ ಅದೇ ಈಗೇನಾಗಿದೆ ಅಂತಂದರೆ ಎಲ್ಲ ರೈತ ಬಾಂಧವರಿಗೂ ಈಗ ನಮಗೆ ಯಾವುದೇ ನೀವು ಬೆಳೆಗಳು ಹೊಸ ಬೆಳೆಗಳು ಹೇಳಿದ್ರೆ ಒಂದು ಬೀಜ ಸಿಗಲ್ಲ ಅಂತ ಒಂದು, ಎರಡನೇದು ಕೂಲಿಗಾರರ ಸಮಸ್ಯೆ. ಈಗ ನೋಡ್ರಿ ಮೊದಲೆಲ್ಲ ಎಲ್ಲ ಈಗ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹೆಸರು ಹಾಕಿ ರಾಗಿ ಹಾಕೋರು, ಹೆಸರು ಫಾಲೋಡ್ ವಿತ್ ರಾಗಿ, ಗೊಬ್ಬರ ಹಾಕದೆ ಕಡಿಮೆ ಮಾಡ್ತಿದ್ರು, ಗೊಬ್ಬರನೇ ಹಾಕ್ತಿರ್ಲಿಲ್ಲ, ಹೆಸರು ಹಾಕಿದ್ರಲ್ಲ ಮಣ್ಣಿನ ಫಲವತ್ತತೆ ಇರೋದು ರಾಗಿ ಬಂದ್ಬಿಡೋದು. ಆ ಪದ್ಧತಿ ಈಗ ಯಾರು ಮಾಡ್ತಾ ಇಲ್ಲ. ಒಂದೇನಪ್ಪ ಅಂದ್ರೆ ಸರಿಯಾದ ಸಮಯ ಮಳೆ ಬರ್ತಿಲ್ಲ ಅಂತೀವಿ. ಎರಡನೇದು ಪರ್ಯಾಯ ಬೆಳೆ ಯೋಜನೆ ಯಾಕೆ ಬೇಕು ಅಂತಂದ್ರೆ, ಈಗಾಗ್ಲೇ ಶಣ್ಗೌಡರು ಹೇಳ್ದಂಗೆ ಇನ್ಶೂರೆನ್ಸ್ ಕ್ರಾಪ್ ಅಂತೀವಿ ನಾವು, ಇನ್ಶೂರೆನ್ಸ್ ನ ಏನ್ ಕಟ್ತೀವಲ್ಲ ಅದೇ ರೀತಿ ಇಲ್ಲಿ ಬೆಳೆಗಳಲ್ಲೂ ಇನ್ಶೂರೆನ್ಸ್ ಕ್ರಾಪ್ ಮಾಡ್ಕೋಬಹುದು. ಅಂದ್ರೆ ಮೆಕ್ಕೆಜೋಳದಲ್ಲಿ ಅಂತರ ಬೆಳೆ ಆಗಿ ತೊಗರಿ ಬೆಳೆಯೋದು, ಈಗ ಮೆಕ್ಕೆಜೋಳವನ್ನ ಅದು ಬೇಡಪ್ಪ ತಡವಾಗಿದೆ ಅಂದಾಗ ಸೋಯಾಬೀನ್ ಬೆಳ್ಕೊಳ್ಳೋದು. ಯಾಕಂದ್ರೆ ಸೋಯಾಬೀನ್ ಕೆಲವು ರೈತರು ಏನ್ ಹೇಳ್ತಾರೆ ಅಂದ್ರೆ ನಮ್ಗೆ 5-6 ಕ್ವಿಂಟಲ್ ಎಕರೆಗೆ ಬರ್ತಾ ಇದೆ ಅಂತಾರೆ. 7-8 ಕ್ವಿಂಟಲ್ ಒಂದ್ ಎಕರೆಗೆ ತೆಗೆಯುವಂತ ಇದು ಏನಂದ್ರೆ ತಾಕತ್ ಇದೆ ಭೂಮಿಗಳಿಗೆ. ಅಷ್ಟು ಇಳುವರಿ ಬಂದ್ರು ಒಂದ್ 5,000-6,000 ಸಿಕ್ಕರು ನಿಮಗೆ ಬೇರೆ ಬೆಳೆ ಮೆಕ್ಕೆಜೋಳ ಹೋಲಿಕೆ ಮಾಡಿದ್ರೆ ನಿಮಗೆ ಲಾಭನೇ ಇದು. ಮತ್ತ ಮಣ್ಣು ಫಲವತ್ತತೆ ಹೆಚ್ಚಾಗುತ್ತೆ, ಖರ್ಚು ಕೂಡ ತುಂಬಾ ಕಡಿಮೆ ಇರೋದ್ರಿಂದ ಖರ್ಚು ಕಡಿಮೆ ಆಗುತ್ತೆ. ಇದು ಬಹಳ ಮುಖ್ಯ. ಆಮೇಲೆ ಈ ಪರ್ಯಾಯ ಬೆಳೆಯಲ್ಲಿ ಈಗ ಸಿರಿಧಾನ್ಯ ಬೆಳೆಗಳಿಗೆ ಹೆಚ್ಚು ಒತ್ತು ಕೊಡಬಹುದು. ಸರ್ಕಾರ ಘೋಷಣೆ ಮಾಡಿದೆ, 4,000 ಕೃಷಿ ಇಲಾಖೆಯವರು ಹೇಳಿದ್ದಾರೆ, 4,000 ಕೊಡ್ತೀವಿ ಪ್ರತಿ ಎಕರೆಗೆ ನೀವು ಸಿರಿಧಾನ್ಯ ಬೆಳೆಗಳನ್ನ ಬೆಳೆದ್ರೆ ಅಂತೇಳಿ. ರೈತ ಬಾಂಧವರು ಈ ಸಿರಿಧಾನ್ಯ ಬೆಳೆಗಳಿಗೆ ಹೆಚ್ಚು ಒತ್ತು ಕೊಡಬೇಕಾಗಿದೆ. ಯಾಕಂದ್ರೆ ಈ ಸಿರಿಧಾನ್ಯ ಅಂದ ತಕ್ಷಣ ನಮಗೆ ನವಣೆ ಒಂದೇ ಜ್ಞಾಪಕ ಬರುತ್ತೆ. ಈ ನವಣೆ ಈಗ ನೀವು ಹೊಸದುರ್ಗ ಹಿರಿಯೂರು ಸೈಡ್ ಎಲ್ಲ ಹೋದ್ರೆ ಸಾಮೆ, ಈ ಸಜ್ಜೆ ಇದನ್ನೆಲ್ಲ ಬಳಕೆ ಮಾಡ್ತಾರೆ. ಆಮೇಲೆ ಇನ್ನು ಕೆಲವು ಭಾಗಗಳಲ್ಲಿ ಈಗ ನಾನು ಈ ಕೊರಲೆ, ನಮ್ಮ ದಾವಣಗೆರೆ ಸುತ್ತಮುತ್ತ ಕೊರಲೆ ಚೆನ್ನಾಗಿ ಬೆಳೀತಿದ್ದಾರೆ. ಈಗ ಹೆಂಗಾಗಿದ್ರೆ ಬೇಸಿಗೆಯಲ್ಲೂ ಬೆಳೆಯಕ್ ಶುರು ಮಾಡಿದ್ದಾರೆ ರೈತರು. ಈ ಸಿರಿಧಾನ್ಯಗಳು ನಾವೇನ್ ಹೇಳ್ತೀವಿ ಅಂದ್ರೆ ಒಣ ಪ್ರದೇಶದಲ್ಲಿ ಎಲ್ಲಿ ಮಳೆ ಕಡಿಮೆ ಇರುತ್ತೋ ಅಂತ ಪ್ರದೇಶಗಳಿಗೆ ಸೂಕ್ತ ಅಂತ. ಬಟ್ ರೈತರು ಎಲ್ಲ ಮಾಡ್ಕೊಂಡು ನಮಗೆ ಚೆನ್ನಾಗಿ ಬರ್ತಿದ್ರು ಇಳುವರಿ ಅಂತಂದಾಗ, ಮತ್ತೆ ಇನ್ನೊಂದು ರೈತರಿಗೆ ಏನ್ ಹೇಳೋದು ಅಂತಂದ್ರೆ ನಾವು ಬರೀ ಬೆಳೆಯೋದೊಂದೇ ಮುಖ್ಯ ಅಲ್ಲ, ಮೌಲ್ಯವರ್ಧನೆ ಕಡೆಗೂ ಹೆಚ್ಚು ಗಮನ ಕೊಡಬೇಕು. ನಿಮ್ಮ ಹತ್ರದಲ್ಲಿರೋ ರೈತ ಉತ್ಪಾದಕ ಕಂಪನಿಗಳ ಜೊತೆ ಕೈ ಜೋಡಿಸ್ಕೊಂಡು ಮೌಲ್ಯವರ್ಧನೆ ಮಾಡಿ ನೀವೇ ಕ್ಲೀನ್ ಮಾಡಿ ಎಲ್ಲ ಮಾರಾಟ ಮಾಡಿದ್ರೆ ನವಣೆ ಕನಿಷ್ಠ 30-40 ರೂಪಾಯಿ ಕೆಜಿ ಸಿಗುತ್ತೆ. ಯಾಕಂದ್ರೆ ಈಗೆಲ್ಲ ನಾವು ಟೌನ್ ಅಲ್ಲಿ ತಗೋತಾ ಇದೀವಿ, 50-60 ರೂಪಾಯಿ ಕೆಜಿ ಕೊಟ್ಟು ನವಣೆ ತಗೋತಾ ಇದೀವಿ. ಹಾಗಾಗಿ ರೈತರುಗಳಿಗೆ ಮತ್ತೆ ಗ್ರಾಹಕರುಗಳಿಗೆ ತಲುಪಿಸಬೇಕು ಅಂತಂದ್ರೆ ಹೆಚ್ಚು ಜಾಸ್ತಿ ಅದ್ರ ರೇಟ್ ಆದ್ರೆ ಯಾರು ತಗೊಳ್ಳಲ್ಲ. ಎಲ್ಲರೂ ಯೋಚನೆ ಮಾಡ್ತಾರೆ ಹಣ ಬಂದ ತಕ್ಷಣ 100 ರೂಪಾಯಿ ಕೆಜಿ ಅಂದ್ರೆ ಯಾರು ತಗೊಳ್ಳಲ್ಲ. ಸರಿಯಾಗಿ ಒಂದು ಒಂದು ರೇಟ್ ಫಿಕ್ಸ್ ಮಾಡಿದ್ರೆ ಈಗಿನ ಗ್ರಾಹಕರು ಆರೋಗ್ಯದ ಕಡೆ ಗಮನ ಇರೋದ್ರಿಂದ ಎಲ್ಲರೂ ತಗೊಳಕ್ಕೆ ಮುಂದೆ ಬರ್ತಾರೆ. ಹಾಗಾಗಿ ಪರ್ಯಾಯ ಬೆಳೆಗಳಿಗೆ ರೈತ ಬಾಂಧವರು ಹೆಚ್ಚು ಒತ್ತು ಕೊಡ್ರಿ ಅಂತ ನಮ್ಮ ಮನವಿ. ಯಾಕಂದ್ರೆ ಈ ವರ್ಷ ನಾವು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ನಾವು ಭಾರತ ಸರ್ಕಾರದಿಂದ ಆಚರಣೆ ಮಾಡ್ತೀವಿ. ಇಡೀ ಪ್ರಪಂಚದಾದ್ಯಂತ ಇದ್ರ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾ ಇದಾರೆ, ಇಂಟರ್ನ್ಯಾಷನಲ್. ಹೌದು, ಹಾಗಾಗಿ ಲೇಟ್ ಆದ್ರೆ ಅದು ಒಂದು ಅವಕಾಶ ಇದೆ ಸಿರಿಧಾನ್ಯಗಳನ್ನು ಬೆಳಿಲಿಕ್ಕೆ ಅಂತ ಹೇಳ್ಬೋದು. ಮೋಸ್ಟ್ಲಿ ತಡವಾಗಿ ಮುಂಗಾರು ಸಿರಿಧಾನ್ಯಕ್ಕೆ ಅವಕಾಶ ಕೊಡೋಕ್ಕೋಸ್ಕರ ಇರ್ಬೋದು ಗೊತ್ತಿಲ್ಲ. ಇನ್ನೂ ಒಂದು ಪ್ರಶ್ನೆ ತಮಗೆ, ಈಗ ಕೆಲವರು ಅಂದ್ರೆ ಒಂದೇ ಕ್ರಾಪ್ ಒಂದೇ ಬೆಳೆ ಬೆಳೆ ಅಂತ ಪದ್ಧತಿ ಬಹಳ ದಿನದಿಂದ ನಾವು ನೋಡ್ತಾ ಇದ್ದೇವೆ. ಈಗ ಶೇಂಗಾ ಬೆಳೆದಲ್ಲಿ ಶೇಂಗಾನೇ ಬೆಳೀತಾರೆ, ಮೆಕ್ಕೆಜೋಳ ಬೆಳೆದಲ್ಲಿ ಮೆಕ್ಕೆಜೋಳನ ಬೆಳೀತಾರೆ. ಈ ರೀತಿ ಅಂದ್ರೆ ಈಗ ವರ್ಷಕ್ಕೆ ಒಂದು ಬೆಳೆ ಇರೋದ್ರಿಂದ ಸ್ವಲ್ಪ ಅದರಲ್ಲಿ ಪೋಷಕಾಂಶಗಳನ್ನ ಹೆಚ್ಚು ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಆದ್ರೆ ಪರ್ಯಾಯ ಬೆಳೆ ಅಂದ್ರೆ ಬೆಳೆ ಬೇರೆ ಬೆಳೆ ಬೆಳೆದ್ರೆ ಅನುಕೂಲ ಆಗ್ಬೋದಾ? ಹೇಗೆ ಕ್ರಾಪ್ ರೊಟೇಷನ್ ಅಂತೀವಿ ನಾವು, ಅಂದ್ರೆ ಬೆಳೆ ಪರಿವರ್ತನೆ ಅಂತೀವಿ. ಬಟ್ ರೈತರದ್ದು ಏನ್ ಕೆಲವರು ಅಂದ್ರೆ, ಸರ್ ಅದ್ರದೇ 2 ಎಕರೆ ಪರಿವರ್ತನೆ ಮಾಡೋದು ಬಹಳ ಕಷ್ಟ ಅಂತಾರೆ. ಅಂತವ್ರಿಗೆ ಅಂತರ್ ಬೆಳೆಗೆ ಅವಕಾಶ ಇರುತ್ತೆ, ಅಂತರ್ ಬೆಳೆ ಮಾಡ್ಕೋಬಹುದು.